ಮನಿ ಪೂರ್ತಿಯಾಗಿ ಒಂದೂವರೆ ಎಕರೆ ಹಾಕಿ ಯಾವಾಗಲೂ ಎಕ್ಸ್ಪೆರಿಮೆಂಟಲ್ ಮಾಡೋದ್ರಿಂದ ಗುಜರಾತ್ಲಿಂದ ಬೀಜ ಸಿಗ್ತಾವ ಅಂತ ಗೊತ್ತಿತ್ತು ನನಗೆ. ಅಲ್ಲಿ ನಮ್ಮ ಕೃಷಿ ವಿಜ್ಞಾನ ಕೇಂದ್ರಗಳಿಗೆ ಭೇಟಿಯಾಗಿ ನಮ್ಮ ರಾಜು ತೆಗಳಿ ಸರ್ ಕೇಳಿದಾಗ ಹೇಳಿದ್ರು ಇಲ್ಲಿ ಈ ತರ ಸುರ್ತಿ ಅಂತ ಒಂದು ವೆರೈಟಿ ಬರ್ತದೆ, ಅದನ್ನ ನಾನು ಸ್ಟಾರ್ಟಿಂಗ್ ಅಲ್ಲಿ ರೆಗ್ಯುಲರ್ ಹೆಂಗ್ ಬಿತ್ತಬೇಕು ಹಂಗೆ ಬಿತ್ತಿದ್ದೆ ಜೋಳ ಬಿದ್ದಂಗೆ. ಅದು ಸಕ್ಸಸ್ಫುಲ್ ಬಂತು, ಬಟ್ ಸಕ್ಸಸ್ಫುಲ್ ಆಗಲಿಲ್ಲ. ಅದಕ್ಕೆ ಸ್ವಲ್ಪ ಬೇರೆ ಬಿತ್ತನೆ ಮೆಥೆಡ್ ಅದ. ನೆಕ್ಸ್ಟ್ ಇಯರ್ ಮತ್ತೆ ಅದಕ್ಕೆ ಇಂಪ್ರೂವ್ ಮಾಡಿಕೊಂಡು 2x1 ಮೆಥೆಡ್ನಾಗ ಬಿತ್ತಿದೆ ಅದನ್ನ, ಸಾಲಿನ ಸಾಲಿಗೆ ಎರಡು, ದಂಟ್ಲಿನ ದಂಟ್ಲಿಗೆ ಒಂದು ಮೆಥೆಡ್ ಮಾಡಿ ಬಿತ್ತಿ. ಅವಾಗ ಇಮಿಡಿಯೇಟ್ ನಾವು 1 ಎಕರೆ ಬಿದ್ದಾಗ ನಮ್ದು ಬೇಸಿಕಲಿ ಮೂಲತಃ ಅಗ್ರಿಕಲ್ಚರ್ ಫ್ಯಾಮಿಲಿ ಇರೋದ್ರಿಂದ ಎಲ್ಲರಿಗೆ ಕೊಟ್ಟಾಗ ಭಾಳ ಲೈಕ್ ಆಯಿತು. ಆ್ಯಂಡ್ ನನಗೂ ಭಾಳ ಲೈಕ್ ಆಯಿತು, ನಂಗೆ ಅಂತ ಯಾಕೆ ಇದನ್ನು ಎಕ್ಸ್ಪ್ಯಾಂಡ್ ಮಾಡಬಾರ್ದು, ಇದು ಆ್ಯಕ್ಚುಲಿ ಸರ್ ಹೇಳ್ದಂಗೆ ಇದು ಆಲ್ಮೋಸ್ಟ್ ಬಂದಾಗ ಚಾನ್ಸ್ನಾಗಿ ಭಾಳ ಎಕ್ಸ್ಕ್ಯೂಸ್ ಹೇಳ್ತಾರೆ ಲೇಬರ್ ಸಿಗಂಗಿಲ್ಲ ಅದು ಸಿಗಂಗಿಲ್ಲ ಅಂತೇಳಿ. ಅದು ಈಗಿನ ಜಮಾನ ಕರೆಕ್ಟ್ನೂ ಅದ, ಆ್ಯಕ್ಚುಲಿ ಸೀತ್ನಿ ಕಡೆಯ ಲೇಬರ್ ಸಿಗಂಗಿಲ್ಲ, ಕರೆಕ್ಟ್ ಸೀತ್ನಿ ಆಗಿದ್ದ ತನಿ ಕಡೆಯಂತಹ ಲೇಬರ್ಗಳು ಸಿಗ್ತಲ್ಲ. ಬಟ್ ಈ ಸೀತ್ನಿ ವೆರೈಟಿ ಏನಂದ್ರೆ ನಮ್ಮ ರೆಗ್ಯುಲರ್ ಸೀತ್ನಿ ಏನಾಗ್ತಾವ, ನಾವು ಒಲ್ಗುಣ್ಯಾಗ ಇಟ್ಟು ತೆಗೆದ್ರೂ ಗುಣಿ ಇರ್ತಾವ, ಅದಕ್ಕೆ ಬರೀ ಹೊಲ್ದಾಗ ಅಷ್ಟೇ ತಿನ್ಲಿಕ್ಕೆ ಆಗ್ತದೆ, ಅದನ್ನ ಮಾರ್ಕೆಟಿಂಗ್ ಮಾಡ್ಲಿಕ್ಕಾಗಲ್ಲ ಮತ್ತೆ ಇಡ್ಲಿಕ್ಕೆ ಆಗಲ್ಲ, 24 ಗಂಟೆ ಇಡ್ಲಿಕ್ಕೆ ಆಗಲ್ಲ. ಅದಕ್ಕೆ ಈ ವೆರೈಟಿ ಸೀತ್ನಿ ಅಡ್ವಾಂಟೇಜ್ ಏನಂದ್ರೆ ತೆನಿ ತಿಕ್ಕಿ ಬಿಟ್ರೆ 80-85% ಉಚ್ಚಿ ಬಿಡ್ತಾವ, ಸರಳವಾಗಿ ಉಚ್ಚಿ ಬಿಡ್ತಾವ, ಗುಣಿ ಒಟ್ಟೆ ಬರಂಗಿಲ್ಲ. ನಂಬಲ್ ಲೇಬರಿಗೆ ಟ್ರೈನಿಂಗ್ ಕೊಟ್ಟು ಅದನ್ನ ಫಸ್ಟ್ ಏನ್ ಮಾಡ್ತೀವಿ, ಅದಾದ್ಮೇಲೆ ತೂರ್ತೀವಿ, ತೂರಿ ಮತ್ತೆ ಕೇರಿ ಒಂದು ಏರ್ ಕೂಲರ್ ಮಷಿನ್ ಮಾಡಿ ಗಾಳಿ ಹಾಕಿ ಕ್ಲೀನ್ ಮಾಡ್ತೀವಿ. ಕ್ಲೀನ್ ಮಾಡಿ ಅದನ್ನೇನಪ್ಪ ಅಂತಂದ್ರೆ ನಾವು ಇಲ್ಲಿ ಗುಲ್ಬರ್ಗ ಮಾರ್ಕೆಟ್ ಇರೋದ್ರಿಂದ ಇಲ್ಲಿ ಗುಲ್ಬರ್ಗ ತಂದು 1/2 kg, 1/2 kg ಪಾಕೆಟ್ ಮಾಡಿ ಕಂಟಿನ್ಯೂ ಏನಪ್ಪ ಅಂತಂದ್ರೆ ಮನೆಗೆ ಹೋಗ್ತಾ ಒಂದಿವಸ ಮತ್ತು ಬೆಳಗ್ಗೆ ವಾಕಿಂಗ್ ಹೋಗಲಿ. ಎಲ್ಲಿ ಜನ ಜಾಸ್ತಿ ಸೇರ್ತಾರೋ ಅಲ್ಲೇನಪ್ಪ ಅಂತಂದ್ರೆ ಈ ಪ್ರಾಡಕ್ಟ್ ಇರೋದ್ರಿಂದ ಎಲ್ಲರೂ ಈ ಪ್ರಾಡಕ್ಟ್ ಸೀಸನಲ್ ಇರೋದ್ರಿಂದ 2-2.5 ತಿಂಗಳು ಇರೋದ್ರಿಂದ ಎಲ್ಲರೂ ಇದಕ್ಕೆ ಲೈಕ್ ಮಾಡ್ತಾರೆ. ಮೀ ಟು ಕೈಂಡ್ ಆಫ್ ಪ್ರಾಡಕ್ಟ್ ಅಲ್ಲಿ ಸ್ವಲ್ಪ ಬೇರೆ ಪ್ರಾಡಕ್ಟ್ ಇರೋದ್ರಿಂದ ಇದು ಮಾರ್ಲಿಕ್ಕೆ ಖುಷಿನೂ ಆಗ್ತದೆ. ಬಟ್ ಮಾರ್ದಾಗ ಜನರು ಏನ್ ಹೇಳ್ತಾರೆ, ಥ್ಯಾಂಕ್ಸ್ ರೀ ಇದು ನಾವು ತಿಂದೇ ಇಲ್ಲ, ನಮ್ಮ ಮಕ್ಕಳು ಫಸ್ಟ್ ಟೈಮ್ ತಿಂದಾವ, ನಾವು ಮರ್ತು ಹೋಗಿದ್ವಿ, ನಿಮ್ಗೆ ತುಂಬಾ ಥ್ಯಾಂಕ್ಸ್, ನಾವೇನಪ್ಪ ಅಂತ ಸಣ್ಣವಾದ ಭಾಳ ತಿಂತಿದ್ವಿ. ಅವರು ತಮ್ಮ ಎಕ್ಸ್ಪೀರಿಯನ್ಸ್ ಶೇರ್ ಮಾಡ್ದಾಗ ನಂಗೆ ಭಾಳ ಖುಷಿ ಅನಿಸ್ತದೆ, ಇಲ್ಲಪ್ಪ ನಾವೊಂದು ಚಲೋ ಪ್ರಾಡಕ್ಟ್ ಕೊಡ್ಲಿಕ್ಕತ್ತೀನಿ ಅಂತ ಒಂದು ಸ್ಯಾಟಿಸ್ಫ್ಯಾಕ್ಷನ್ ಆಗ್ತದೆ. ರೈತರಿಗೆ ಒಂದು ಕ್ಯೂ ಮಾತು ಏನು ಹೇಳಿಕ್ ಬರ್ತೀನಿ ಅಂದ್ರೆ, ನಾನು ಯಾವುದೇ ಮಾಡಿದ್ರು ಅದನ್ನು ನಾವು ಸ್ವಂತ ಮಾರ್ಕೆಟಿಂಗ್ ಮಾಡಿ, ಎಲ್ಲಿವರೆಗೂ ನಾವು ಮಾರ್ಕೆಟ್ ಮಾಡಲು ನಮಗೆ ದುಡ್ಡು ಸಿಗಂಗಿಲ್ಲ, ನಮಗೆ ಬರೀ 40% ಮಾತ್ರ ಸಿಗ್ತದೆ. ಈ ವಿಷಯದಾಗ ನಾನು ಭಾಳ ಪರ್ಟಿಕ್ಯುಲರ್ ಇದ್ದೆ, ನಾ ಸ್ವಂತ ಮಾರ್ಕೆಟ್ ಮಾಡೀನಿ, ಎಲ್ಲ ಕಡೆ ಬ್ರ್ಯಾಂಡ್ ಮಾಡೀನಿ, ಎಲ್ಲ ಅಂಗಡಿ ಹೋಗಿ ಭೇಟಿಯಾಗಿದ್ದೀನಿ, ಇವತ್ತು ನಾಳೆ ಎಲೆಕ್ಟ್ರಾನಿಕ್ಸ್ ಮೀಡಿಯಾ ಅದ ಅದನ್ನು ಯೂಸ್ ಮಾಡ್ಕೊಂಡಿನಿ. ಯಾಕಂದ್ರೆ ನಾವು ಒಳ್ಳೆ ಪ್ರಾಡಕ್ಟ್ ಮಾರ ಮುಂದಾಗ ಒಳ್ಳೆ ಜನ ಇರ್ತಾರೆ, ಸಪೋರ್ಟ್ ಮಾಡೇ ಮಾಡ್ತಾರೆ. ಇದರಲ್ಲಿ ಏನಂದ್ರೆ ಮೌತ್ ಪಬ್ಲಿಸಿಟಿ ಅಂತೀವಿ, ಅದಕ್ಕೆ ನಾವು ಒಬ್ಬರು ತಿಂದವರು ಖುಷಿಯಾಗಿ ಮತ್ತೆ ಹೇಳಿಗತ್ತಾರೆ. ಹಿಂಗಾಗಿ ನಾವು ರೈತರು ಗುಣಮಟ್ಟದ ಪದಾರ್ಥ ಕೊಟ್ಟರೆ ನಮ್ಗೆ ಯಾವೆಲ್ಲೂ ಮಾರ್ಕೆಟ್ನ ಕಿಮ್ಮತ್ತದ, ನಾವೇನು ಮಾಡ್ತೀವಿ ಅದು ಮಾಡ್ತಾ ಇಲ್ಲ. ನಾವು ನಮ್ಮೊಳಗೆ ನೋಡ್ಕೋಬೇಕು ಗುಣಮಟ್ಟ ಕೊಡ್ಲಿಕ್ಕತ್ತೀವ ಇಲ್ಲ. ಇದ್ರಾಗೂ ಭಾಳ ಚಾಲೆಂಜಸ್ ಅವ. ಈಗ ಸೆಲ್ಫ್ ಲೈಫ್ ಕಮ್ ಅದ, ಅದು ಕರೆಕ್ಟ್ ತೆಗಿಬೇಕು, ಕ್ಲೀನ್ ಮಾಡಬೇಕು. ಅದು ಮಾಡಿದಾಗ ಮಾರ್ಕೆಟ್ನಾಗ ನಿಮ್ಗೆ 10 ರೂಪಾಯಿ ಬಜೆ 15 ರೂಪಾಯಿ ಸಿಗ್ತು ಇಲ್ಲಂತಿಲ್ಲ, ಬಟ್ ನಾವು ಕ್ವಾಲಿಟಿ ಪ್ರಾಡಕ್ಟ್ ಕೊಡಲೇಬೇಕು. ದೇಶಪಾಂಡೆ ಅವರೇ, ಈಗ ನೋಡ್ರಿ ತಾವು ಶುರು ಮಾಡಿದ್ದು 1 ಎಕರೆ ಒಳಗೆ ಸೀತನಿ ಬೆಳೆದ್ರಿ, ಈ ವೆರೈಟಿ ಬಗ್ಗೆ ತಮಗೆ ಗೊತ್ತಿತ್ತ ಮೊದಲು? ಅಲ್ಲ ಸರ್, ನನಗೆ ಕೃಷಿ ವಿಜ್ಞಾನ ಕೇಳಿದ್ ಮಾತಾಡಿ ಎಲ್ಲ ಕಡೆ ಮಾತಾಡಿ ನೋಡಿದಾಗ ಸುರ್ತಿ ಅಂತ ವೆರೈಟಿ ಬರ್ತದಂತ ಗೊತ್ತಾಯ್ತು. ಆಮೇಲೆ ಗುಜರಾತ್ನಿಂದ ಬೀಜ ತರಿಸಿದೆ ಸರ್, ಹಿಂಗಾಗಿ ಅಲ್ಲಿ ಅವ್ರಿಗೆ ಯಾರು ಬೀಜ ಕೊಟ್ಟೆ ಅವ್ರಿಗೆ ಕೇಳ್ಕೊಂಡೆ, ಅವ್ರು ಈ ಥರ ಬಿತ್ತಬೇಕು, ಈ ಟೈಪ್ ಇದು ಹಾರ್ವೆಸ್ಟಿಂಗ್ ಇರ್ತದೆ. ಹಂಗಾಗಿ ನಾವು ಈಗ 15 ಎಕರ್ ಏನು ಮಾಡಿದ್ನಲ್ಲ, ನಾನು ಆಕ್ಚುಲಿ ಇದು 15-20 ಆಗಸ್ಟ್ ಒಳಗೆ ಬಿತ್ತಬಿಡ್ತೀನಿ. ಸೊ ಎವ್ರಿ ಎಕರೆ 10-15 ದಿವಸ ಗ್ಯಾಪ್ ಕೊಡ್ಕೊತ ಹೋಗ್ತೀವಿ. ಆಕ್ಚುಲಿ ನಾವೇನು ಬೆದಿ ಅಂತೇವಲ್ಲ, ಜೋಳದ ಬೆದಿ ಅಂತ ಬರ್ತಾವಲ್ಲ, ಅವಾಗ ಬಿತ್ತೀವಿ 90 ಡೇಸ್ನಾಗ ಬರ್ತಾವ, ಇವು 120 ಡೇಸ್ ಬೇಕು ಸರ್. ಯಾವುದೇ ನಾವು ಅಗೇನ್ಸ್ಟ್ ದ ನೇಚರ್ ಹೋದಾಗ ಅದರದೇ ಆದ ಅಡ್ವಾಂಟೇಜ್ ಡಿಸ್ಅಡ್ವಾಂಟೇಜ್ ಎರಡು ಅವ. ನಾ ಏನ್ ಹೇಳಿಕ್ ಇಷ್ಟಪಡ್ತೀನಿ ಅಂದ್ರೆ, ಖರೀಫ್ ರಬ್ಬಿ ಅಂತ ಬೆಳೆ ಇರ್ತಾವ, ರಬ್ಬಿ ಖರೀಫ್ ಖರೀಫ್ ರಬ್ಬಿ ಆಗಂಗಿಲ್ಲ, ಬಟ್ ಈ ಜ್ವಾಳ ಒಂದು ನಮ್ಗೆ ಸಪೋರ್ಟ್ ಮಾಡ್ತದೆ. ಬಿಕಾಸ್ ನಾ ಏನು ಯಾವ ಏರಿಯಾದ ಒಕ್ಕಲ್ತನ ಮಾಡ್ತೀನಿ ತೇಂಗ್ಳಿ ಅಂದಲ್ಲಿ, ಅಲ್ಲಿ ನಮ್ಗೆ ಜಿಯೋಗ್ರಫಿಕಲ್ ಸಪೋರ್ಟ್ ಅದ. ನಮ್ಮಲ್ಲಿ ತೇಂಗ್ಳಿ ಮಾನದಂಡಿ ಜ್ವಾಳ ನಮ್ಮ ಹೊಲಗಳೇನವ, ಜ್ವಾಳ ಬೆಳೆ ಪೂರ್ತಿ ಬಂಗಾರ. ಹಿಂಗಾಗಿ ಅದನ್ನ ನಾನು ಯೂಸ್ ಮಾಡ್ಕೊಂಡೆ. ನಮ್ಮ ತಂದೆ ಹೇಳ್ತಿದ್ರು, ನೀವು ಹೊಲಕ್ಕೆ ಹೋದಾಗ ಹೊಲ ನಿನ್ ಸರಿ ಮಾತಾಡ್ತದ ಅಂತ ನಾವು ನಗ್ತಿದ್ದ, ಅದೇ ಅದ್ಯಾಂಗ್ ಮಾತಾಡ್ತದ ಈಗ ಗೊತ್ತಾಗ್ತದೆ ಏನ್ ಹೇಳ್ತದ ಲ್ಯಾಂಡ್ ಅಂದ್ರೆ ನಮ್ಗೆ ಗೊತ್ತಾಗ್ರಿ. ನಾವು ಪರ್ಸನಲಿ ನಾ ಡೈಲಿ ಮುಂಜಾನೆ ಸಂಜೆಗೆ ಯಾವಾಗ ಟೈಮ್ ಸಿಗ್ತದೆ ಹೊಲದಾಗ ಹೋಗ್ತೀನಿ, ಎಲ್ಲ ಪೂರ್ತ 4 ಮೂಲಿ ಓಡಾಡ್ತೀನಿ, ಏನ್ ಕಂಬದ ನೋಡ್ತೀನಿ, ಏನ್ ಬೇಕು. ನಂದು ಆರ್ಗಾನಿಕ್ ಫಾರ್ಮಿಂಗ್ ಸಾವಯವ ಕೃಷಿ ಇರೋದ್ರಿಂದ ನಮ್ಮಲ್ಲಿ ದನ ಕರ ಆಕಳು ಏನ ಅದೇನ್ ಸಿಸ್ಟಮ್ ಅದ ಯಾವ್ದು ಬಂದ್ ಮಾಡಿಲ್ಲ, ಅದನ್ನ ನಾನು ಯೂಸ್ ಮಾಡ್ತೀನಿ. ಈ ಗೋಕುಪ್ನಾಪದ ಯೂಸ್ ಮಾಡ್ತೀನಿ, ಮತ್ತೆ ವೇಸ್ಟ್ ಡಿಕಂಪೋಸ್ ಯೂಸ್ ಮಾಡ್ತೀನಿ, ಕೊಟ್ಟಿಗೆ ಗೊಬ್ಬರ ಯೂಸ್ ಮಾಡ್ತೀನಿ. ಪ್ಲಸ್ ನಾನು ಸ್ವಲ್ಪ ಎಜುಕೇಟೆಡ್ ಇರೋದ್ರಿಂದ ಕೆಲವೊಂದು ಆರ್ಗಾನಿಕ್ ಮೆನು ನಾ ಮನೆಗೆ ಮಾಡ್ಕೋತೀನಿ. ಇನ್ನು 3-4 ವರ್ಷದಿಂದ ಕಂಟಿನ್ಯೂ ಮಾಡೋದ್ರಿಂದ ಯಾವುದೇ ಒಂದು ಸಕ್ಸಸ್ ಸ್ಟೋರಿ ಬರಬೇಕಾದ್ರೆ 1,000 ದಿನ ಟೈಮ್ ಕೊಡಬೇಕು. ಅದಕ್ಕೆ ಮಾಡೋದು ಬಿಡೋದು ಮಾಡೋದು ನಮ್ಗೆ ಉಪಯೋಗ ಇಲ್ಲ. ಸೀತ್ನಿ ಮಾಡಿ ಒಂದು ಲೆವೆಲ್ನಾಗ ಈಗ ಅದು ಆಕ್ಚುಲಿ ಭಾಳ ಚಲೋ ಆಗಿದೆ, ನಂಗೆ ಮುಂದೆ ಎಕ್ಸ್ಪೋರ್ಟ್ನು ಆರ್ಡರ್ ಸಿಕ್ಕೋದೀಗ. ಅದನ್ನು ಬೇರೆ ಒಂದು IQF ಅಂತ ಬರ್ತದೆ, ಇಂಡಿವಿಜುವಲ್ ಕ್ವಿಕ್ ಫ್ರೀಜಿಂಗ್ ಮೆಥಡ್ ಅಂತ ಬರ್ತದೆ. ಈ ಸೀತ್ನಿನ ಫ್ರೀಜ್ ಮಾಡಿ ಆಲ್ ಓವರ್ ಇಂಡಿಯಾ ಒಳಗೆ ಕಳಿಸೋದು ನನ್ನ ಏಮ್ ಅದ ಅಂದ್ರೆ ಎಲ್ಲ ಕಡೆ ರೌಂಡ್ ದ ಕ್ಲಾಕ್ ಇದನ್ನು ಸೂಪರ್ ಫುಡ್ ಆಫ್ ಗುಲ್ಬರ್ಗಾ ಅಂತ ಲಾಂಚ್ ಮಾಡೋ ಪ್ಲಾನಿಂಗ್ ಅಂತಂದು. ಅಂದ್ರೆ ಸರ್, ನಮ್ ಒಂದು ಗುಲ್ಬರ್ಗಾದ ಬ್ರ್ಯಾಂಡ್ ಇರ್ತದೆ ಅಂತ ಹಿಂಗೆ ಅಡ್ಡಿಲ್ಲ. ಈಗ ಬೇಸಿಕಲಿ ನಾ ಹೇಳ್ದಂಗೆ 15 ವರ್ಷ ನಾವೇನು ಫಾರ್ಮಾದಲ್ಲಿ ಕೆಲಸ ಮಾಡಿದ್ನ ಸರ್, ಅಲ್ಲಿ ನಾವು ಮಾರ್ಕೆಟ್ ಸರ್ವೆ ಅಂತ ಮಾಡ್ತೀವಿ. ಅಂದ್ರೆ ನಾನು 1 ಎಕರೆ ಬೆಳೆದಾಗ ಎಲ್ಲ ಕಡೆ ಕೊಟ್ಟು ನೋಡಿದೆ, ನಾನು ಮಾರ್ಕೆಟ್ ಸರ್ವೆ ಮಾಡಿದೆ ಎಷ್ಟು ಹೋಗ್ತದೆ ಗುಲ್ಬಾಗ, ಎಷ್ಟು ತಿನ್ಬಹುದು, ಎಷ್ಟು ಕೆಪಾಸಿಟಿ. ನಾನು ಈಗ ಮಾಡಿದ್ದು ಬರೀ 50% ಮಾರ್ಕೆಟ್ ಕವರ್ ಮಾಡ್ತೀವಿ, ಇನ್ನೂ 50% ಮಾರ್ಕೆಟ್ ಅನ್ಟಚ್ ಇದೆ. ಸೊ ನನ್ನ ಸ್ವಲ್ಪ ಮಾರ್ಕೆಟಿಂಗ್ ನಾಲೆಜ್ ಇರೋದ್ರಿಂದ, ಮೌತ್ ಪಬ್ಲಿಸಿಟಿ ಪ್ಲಸ್ ಒಂದು ಬ್ರ್ಯಾಂಡ್ ಇರೋದ್ರಿಂದ ಒಮ್ಮೆ ರಿಸ್ಕ್ ತಗೊಂಡಿದ್ದೆ. ರಿಸ್ಕ್ ಏನು ಬಗ್ಗೆ ಅದಕ್ಕೆ ಇದು ಏನು ಬೇರೆ ಆಪ್ಷನ್ ಇದೆ, ರಿಸ್ಕೇ ತಗೊಂಡೆ. ನನ್ನ ಮೈನತ್ ಯಾವಾಗಲೂ ಭೂಮಿ ತಾಯಿ ನಮ್ಮ ಕೈ ಬೀಳಂಗಿಲ್ಲ ಅನ್ನಕ್ಕೆ ಫಸ್ಟ್ ಇಯರ್ ನನ್ನ ಅನ್ಕೊಂಡೇ ಸಕ್ಸಸ್ ಬರಲಿಲ್ಲ. 15 ಎಕರೆನಾಗ ಒಂದು 7 ಎಕರೆ ಬರೀ ಜೋಳ ಆದವು, ಅಂದ್ರೆ ಸೀತನಿ ಮಾಡ್ಲಿಕ್ಕೆ ಆಗಲಿಲ್ಲ. ಆ ಜೋಳ ಹೆಂಗದ ಅದಕ್ಕೆ ಬಹಳ ಕಿಮ್ಮತ್ ಕಮ್ಮಿ, 800-2000 ರೂಪಾಯಿ ಅಷ್ಟೇ ಹೋಗ್ತಾವ್, ಬಿಕಾಸ್ ಅವ್ರು ರೊಟ್ಟಿ ಮಾಡ್ಲಿಕ್ಕೆ ಬರಂಗಿಲ್ಲ. ಸೀತನಿ ಅಂತ ಬಂದಾಗ ಈ ವೆರೈಟಿ ಸೀತನಿ ಹೆಂಗಿರ್ತದೆ ಸರ್, ಇದ್ರ ಫೈಬರ್ ಮತ್ತು ಮೈಕ್ರೋ ನ್ಯೂಟ್ರಿಷನ್ ಜಾಸ್ತಿ ಇರೋದ್ರಿಂದ ಹಸಿದಾಗ ಮಾತ್ರ ಇದು ವ್ಯಾಲ್ಯೂ, ಒಣಗದ ಮೇಲೆ ಇದು ಬರೀ ಜರ್ಮಿನೇಷನ್ ಸಲಕ್ ಮಾತ್ರ ಬೇಕಾಗ್ತದೆ, ಅದಕ್ಕೆ ರೇಟ್ ಇಲ್ಲಂಗಿಲ್ಲ, ರೊಟ್ಟಿ ಸರಿಯಾಗಿಲ್ಲ. ಹಿಂಗಾಗಿ ಅದನ್ನು ಆಯ್ತು, ನಂಗೆ ಲಾಸ್ ಏನಾಗಿಲ್ಲ, ನೋ ಲಾಸ್ ನೋ ಪ್ರಾಫಿಟ್ ಆಗಿದ್ದೆ. ಬಟ್ ನೆಕ್ಸ್ಟ್ ಇಯರ್ ಬಹಳ ಕರೆಕ್ಟ್ ಪ್ಲಾನ್ ಮಾಡಿದಾಗ ಲಾಸ್ಟ್ 2 ವರ್ಷದಿಂದ ಎಕರೆಗೆ ಒಂದು ಇಷ್ಟು ಎವರೇಜ್ ಏನು 60-70 ಸಾವಿರ ಬರಬೇಕು ಬರ್ತದೆ. ಇದ್ರ ಕಣಕಿ ಮಾತ್ರ ದನಗಳು ಬಹಳ ಲೈಕ್ ಮಾಡ್ತಾವ, ಬಹಳ ಚಂದ ಲೈಕ್ ಮಾಡ್ತಿಂತಾರ. ಮೇವು ನನಗೆ ಬಹಳ ಉಪಯೋಗಾಯ್ತು, ನಮ್ದು ಎಲ್ಲ ಒಕ್ಕಲ್ತನ ಮನೆ ಇರೋದ್ರಿಂದ ಇದ್ರ ಮೇವು ನಂಗೆ ಸಪೋರ್ಟ್ ಆಯ್ತು. ಈಗ ತಾವು ಒಂದು ವಿಚಾರ ಹೇಳಿದ್ರಿ, ಆಗಸ್ಟ್ದಿಂದ ಬೆಳೀತಾ ಇದ್ದೀನಿ ಅಂಥೇಳಿ. ಸಾಮಾನ್ಯವಾಗಿ ಜೋಳ ಅಂದಂಗೆ ನಮ್ದು ಅಕ್ಟೋಬರ್ ನಂತರ ಬರುವಂತಹ ಒಂದು ಬೆಳೆ, ಹಿಂಗಾರಿ ಬೆಳೆ. ಈ ಸಮಯದೊಳಗೆ ಅಂಥ ಒಂದು ಏನು ಬದಲಾವಣೆ, ಸಮಯದ ಬದಲಾವಣೆಯಿಂದ ನಿಮಗೆ ಏನು ವ್ಯತ್ಯಾಸಗಳು ಕಂಡು ಬಂದು? ಅಫ್ಕೋರ್ಸ್, ಈ ಸಲ ಜೋಳಕ್ಕೆ ಏನ್ ಮಾಡಿದೆ ಸರ್, ಏರು ಮಡಿ ಅಂತಿಲ್ಲ, ಮಡಿ ಮಾಡಿ ನಮ್ಮ ಹೊಲದಲ್ಲಿ ಯಾವ ಡೈರೆಕ್ಷನ್ ನೀರು ಬೀಳ್ತಾವೋ ಆ ಡೈರೆಕ್ಷನ್ ಒಳಗೆ ನಾನು ಏರು ಮಡಿ ಮಾಡಿಕೊಂಡೆ, ರೈಸ್ಡ್ ಬೆಡ್ ಅಂತೀವಿ ಅದನ್ನು ಮಾಡಿ. ಅದನ್ನ ನಾನು ಬಿತ್ತನೆ ಅಂದ್ರೆ ಟಿಕ್ ಟಿಕ್ ಮಷೀನ್ ಬರ್ತದೆ ಆಟೋಮೆಟಿಕ್, ಒಂದೊಂದು ಎಷ್ಟು ನಮ್ಮ ಸೈಜ್ ಮೇಲೆ 1 ಫೀಟಿಗೆ ಒಂದು ಬೀಜ ತಾನೇ ಹಾಕ್ತದೆ ಸರ್, ಆಟೋಮೆಟಿಕ್ ಮಷೀನ್ ಅಂತ. ಮ್ಯಾನುವಲಿ ಅದು ಬರೀ 7-8 ಸಾವಿರ ಬರ್ತದೆ, ಮ್ಯಾನುವಲ್ ಮಷೀನ್ ಅದು. ಅದು ಹಾಕೋದ್ ಅಡ್ವಾಂಟೇಜ್, ಜಾಸ್ತಿ ಮಳೆ ಬಂದ್ರೆ ಏನಾಯ್ತು, ನೀರು ಕೆಳಗಿಂದ ಡ್ರೈನ್ ಔಟ್ ಆಯ್ತು ಸರ್. ಜಾಸ್ತಿ ಆಗಸ್ಟ್ನ ತೂರು ಹಾಕಿದಾಗ ನಗ್ತಿದ್ರು ಮಂದಿ, ಜೋಳ ಹೆಂಗ ಹಾಕ್ತೀರಿ ನೀವು, ಆಗಂಗಿಲ್ಲ, ಬಹಳ ಮಳೆ ಬರ್ತದೆ, ಇವೆಲ್ಲ ಇವೆಲ್ಲ ರೈತರದು ಕಾಮನ್ ಇದಿರ್ತಾವ. ಅದು ಅದೆಲ್ಲ ಮೆಟ್ ನಿಂತಾಗ ಮಾತ್ರ ಸಾಧ್ಯ ಅದ. ಕೆಲವೊಂದು ಜನ ಹೆಂಗಿರ್ತಾರ, ಕಾಲ್ ಜೊಗ್ಲಿಕ್ಕಂತ ಇರ್ತಾರೆ ಎಲ್ಲ ಊರಂಗ, ಎಲ್ಲ ಫೀಲ್ಡ್ನಾಗ ಇದ್ದಿದ್ದೆ ಅದು. ಅದನ್ನ ನಾನು ಇನ್ಸ್ಪಿರೇಷನ್ ತಗೋಬೇಕು, ನಾಟ್ ಅ ಡಿಸ್ಪಿರೇಷನ್. ಹಿಂಗಾಗಿ ಅದನ್ನ ನಾನು ತಗೊಂಡು ಮಾಡಿದೆ ಸರ್. ಈ ಸಲ ಬಹಳ ಚಲೋ ಬಂತು. ಮತ್ತೆ ಈ ವರ್ಷ ಹೇಳ್ಬೇಕಾದ್ರೆ ಒಂದು ಬಹಳ ಟಫ್ ಕಂಡೀಷನ್ ಸರ್, ಅತಿ ಮಳಿ, ಅನಾವೃಷ್ಟಿ, ಅತಿವೃಷ್ಟಿ ಎರಡು. ಈಗ ಈ ಸಲ ಅಂತೂ ಮಳೆನೇ ಇರಲಿಲ್ಲ, ಮಳೆ ಇರಲಿಲ್ಲ. ಸ್ಟಾರ್ಟಿಂಗ್ ನಾಗಾದಾಗ ಬಹಳ ಮಳೆ ಬಂತು. ಸೊ ಅದು ನಾವು ಆಗಸ್ಟ್ ಒಳಗೆ ನಾ ಏನು 15-20 ಆಗಸ್ಟ್ನಾಗ ಏನು ಮಾಡಿದ್ದೆ, ಆ ರೈಟ್ ಬೆಡ್ ಇರೋದ್ರಿಂದ ಬೇಗನೆ ಬಂತು ಜೋಳಕ್ಕೆ ಸರ್, ಎಷ್ಟು ಜಲ್ದಿ ಒಣಗ್ತದಲ್ಲ ಅಷ್ಟು ಜಲ್ದಿ ತನಿ ಬರ್ತದೆ. ಸೊ ಈ ಸಲ ನವೆಂಬರ್ 22ಕ್ಕೆ ನನ್ನ ಸೀತನಿ ಸ್ಟಾರ್ಟ್ ಆಯಿತು. ನಮ್ಮಲ್ಲಿ ಊರಾಗ ಮಂದಿ ಬಿತ್ತೋಕಿನ ಮೊದಲೇ ನಾನು ಸೀತನಿ ಕೊಡ್ತಿದ್ದೆವು ಜನರಿಗೆ. ಸೊ ಅಂದರೆ ಇಸ್ ಆಲ್ ಪ್ಲಾನಿಂಗ್, ನಾವು ಪ್ಲಾನಿಂಗ್ ಮಾಡಲೇಬೇಕು, ಒಂದು ದೂರದೃಷ್ಟಿ ಇಟ್ಕೊಂಡು ಇಷ್ಟಾದ ಎಷ್ಟು ಆಗ್ತದೆ ಹಂಗಂತೇಳಿ. ಅಷ್ಟು ಒಮ್ಮೆ ಬಿತ್ತಲಿಲ್ಲ, ಒಂದೊಂದು ಎಕರೆ 10 ದಿವಸ ಗ್ಯಾಪ್ ಮಾಡಿದೆ. ಮುಂದೊಂದು 4 ಎಕರೆಗಣ ನೀರು ಬೇಕಾಯ್ತು, ಮತ್ತೆ ನೀರಿನ ಫೆಸಿಲಿಟಿ ಇರೋದ್ರಿಂದ ಅದಕ್ಕೆ 2 ಥಡಿ ನೀರು ಕೊಟ್ಟೆ. ನಮ್ಮಲ್ಲಿ ರೈನ್ ಪೈಪ್ ಅದ, ಸ್ಪ್ರಿಂಕ್ಲರ್ ಅವರಿ, ಮತ್ತೆ ಇನ್ನೊಂದು ಸಣ್ಣ ಸ್ಪ್ರಿಂಕ್ಲರ್ ಬರ್ತಾವಲ್ಲ, ಎಲ್ಲ ಫೆಸಿಲಿಟಿ ತಗೊಂಡು ನೀರು ಕೊಟ್ಟೆ. ಹಿಂಗಾಗಿ ನಮ್ಗೆ ಮಳೆ ಇಲ್ದಾಗೂ ಚಲೋ ಬಂತು. ಈಗ ಏನು ನೀವು ಸೀತನಿ ಏನು ಬೆಳೀತಾ ಇದ್ದೀರಿ, ಒಂದು ಹಂತದೊಳಗೆ ಬಹಳ ರುಚಿಯಾದಂತಹ ಒಂದು ಸೀತನಿ ತಯಾರಾಗ್ತದೆ. ಈ ಒಂದು ಹಂತವನ್ನ ಯಾವ ರೀತಿ ನೀವು ಗುರುತ ಹಿಡ್ಕೊಂಡ್ರಿ, ಮತ್ತೆ ಅದನ್ನ ನೀವು ಯಾವ ರೀತಿ ಬಿತ್ತನೆ ಮಾಡೋದಕ್ಕೆ, ಯಾಕೆ ಬೆಳೆ ಬಿತ್ತನೆ ಕೂಡ ತಾವು ಏನು ಆಗಸ್ಟ್ದಿಂದ ಶುರು ಮಾಡ್ತಾ ಇದ್ದೀರಿ, ಹಂತ ಹಂತವಾಗಿ ಬಿತ್ತನೆ ಮಾಡ್ತಾ ಇದ್ರಿ, ಎಲ್ಲ ಒಂದೇ ಟೈಮಿಗೂ ಬರಬಾರ್ದು, ಬರಬಾರ್ದು ಮಾರ್ಕೆಟ್ ಮಾಡೋದಕ್ಕೆ, ಬೇರೆ ಬೇರೆ ಸ್ಟ್ಯಾಗರ್ಡ್ ಅಂತ ಏನು ನಾವು ಅಂತೇವೆ, ಅದೇ ರೀತಿಯಾಗಿ ಬೇರೆ ಬೇರೆ ಹಂತದೊಳಗೆ ನಮಗೆ 10 ದಿವಸ 15 ದಿವಸ ಹಿಂಗೆ ವ್ಯತ್ಯಾಸ ಆಗಿ ಬೆಳೆ ಬಂತು ಅಂತಂದ್ರೆ ನಾವು ಮಾರ್ಕೆಟ್ ಮಾಡೋದಕ್ಕೂ ಕೂಡ ಅನುಕೂಲ ಆಗ್ತದೆ, ತಾವು ಬಹಳ ಒಳ್ಳೆಯ ವಿಚಾರ ಮಾಡಿ. ಇದ್ರ ಸೆಲ್ಫ್ ಲೈಫ್ ಇಲ್ಲ ಸರ್, ಒಂದ್ಸಲ ನಾವು ಹೊಲದಾನ ಸೀತನ ತೆಗೆದ್ಮೇಲೆ 48 ಗಂಟೆಗಳ ಹುಳಿ ವಾಸನೆ ಬರ್ಲಿಕ್ಕೆ ಚಾಲು. ಬಿಕಾಸ್ ಇದು ಹೈ ಪ್ರೋಟೀನ್ ಇರೋದ್ರಿಂದ ಇದರದೇ ಆದೊಂದು ಸೆಲ್ಫ್ ಲೈಫ್ ಅದ. ಅಂದ್ರೆ ನಮ್ಮಲ್ಲಿ ಯಾವುದು ಈಗ ಅಡ್ವಾನ್ಸ್ ಟೆಕ್ನಾಲಜಿ ಇಲ್ಲ, ಮುಂದೆ ಬರಬಹುದು ಸದ್ಯ, ಆಸ್ ಆನ್ ಡೇಟ್ ನನ್ನ ಹತ್ರ ಇಲ್ಲ. ಹಂಗಾಗಿ ನಾನು ಗುಲ್ಬಾಗ ಡೈಲಿ ಎಷ್ಟು ಮಾರ್ಕೆಟ್ ಅದ ಆ ಮಾರ್ಕೆಟ್ ಮೇಲೆ ಬೇರೆ ಬೇರೆ ಊರಿಂದ ನಂಗೆ ಕಾಲ್ ಬರ್ತಾವ್ರಿ, ಬೆಂಗಳೂರು, ಬಾಂಬೆ ಎಲ್ಲ ಕಡೆ ಬಂದಾಗ ಅದು ಸ್ಪೆಷಲ್. ಇವತ್ತು ನಾಳೆ ಒಂದು ಬಯೋಡಿಗ್ರೇಡಬಲ್ ಅಂತ ಒಂದು ಪ್ಲಾಸ್ಟಿಕ್ ಟೈಪ್ ಬರ್ಲಿಕ್ಕೆ, ಅದು ಪ್ಲಾಸ್ಟಿಕ್ ಅಲ್ಲ ಆಕ್ಚುಲಿ, ಅದು ಮೆಕ್ಕೆಜೋಳದ ಸ್ಟಾರ್ಚ್ ಮಾಡಿರ್ತಾರೆ. ಅದ್ರೊಳಗೆ ಹಾಕಿದ್ರೆ ಏನಾಗ್ತದೆ ಅಂದ್ರೆ ಅದು ಏರಿಯೇಷನ್ ಜಲ್ದಿ ಆಗಿ 48 ಗಂಟೆ ಈ ಕ್ವಾಲಿಟಿ ಮೇಂಟೈನ್ ಆಗ್ತದೆ. ಅದು 48 ಗಂಟೆ ಜಾಸ್ತಿ ಅದ್ರಾಗೂ ವಾಸನೆ ಬರ್ತದೆ. ಅಂದ್ರೆ 2 ದಿವಸಕ್ಕಿಂತ ಹೆಚ್ಚು ನಾವು ಇಡಕ್ ಬರಂಗಿಲ್ಲ, ಇಡಕ್ ಬರಂಗಿಲ್ಲ ಸರ್. ಅದು ನೀವು ಫ್ರಿಜ್ನಾಗ ಇಟ್ಟರೆ ಒಂದು ವಾರ ಇಡಬಹುದು. ಅಂದ್ರೆ ಕಾಮನ್ ಆಗಿ ನಮ್ಮ ಮನೇಲಿ ನಿಮ್ಮ ಮನೆಗೆ ಹೋದಾಗ ನೀವು ಅದನ್ನ ಸ್ಟೀಲ್ ಡಬ್ಬೆ ಹಾಕಿ ಇಟ್ಟರೆ 4-5 ದಿವಸ ಏನಾಗ ಸ್ಟೀಲ್ ಡಬ್ಬೆ ಹಾಕಿ ಫ್ರಿಜ್ನಾಗ ಇಟ್ಟರೆ ಎಷ್ಟು ಬೇಕಷ್ಟು ಹುರ್ಕೊಂಡು ತಿನ್ಬಹುದು. ಸ್ಟೀಲ್ ಡಬ್ಬೆ ಇಟ್ಟಾಗ ನೀವು ಹಸಿ ತಿಂದಾಗ ಸ್ವಲ್ಪ 3 ದಿವಸಕ್ಕೆ ಹೈ ಹತ್ತೆ ಹತ್ತಾವ. ಯಾಕೆ ಎಲ್ಲಾ ಪದಾರ್ಥದ ಒಂದು ಸೆಲ್ಫ್ ಲೈಫ್ ಅಂತ ಇರ್ತದೆ, ನೀವು ಹೊಲ್ದಾಗಿದ್ದಂಗ ಫ್ರೆಶ್ ಬಂದ್ ಬರಂಗಿಲ್ಲ. ಹಂಗಾಗಿ ಸ್ವಲ್ಪ ಫ್ರೈ ಮಾಡಿದ್ರೆ ನಿಮಗೆ ಏನು ಗೊತ್ತಾಗಲ್ಲ, ಫ್ರೈ ಮಾಡಿದ್ರೆ ಹ್ಯಾಸ್ ಇಫ್ ಹೊಲ್ದಂತಂದಾಗ ಇರ್ತದೆ. ಸ್ವಲ್ಪ ಫ್ರೈ ಮಾಡಿ ಸ್ವಲ್ಪ ತುಪ್ಪ ಚಾಟ್ ಮಸಾಲ ಅವ್ರವ್ರ ಮೇಲೆ ಡಿಪೆಂಡ್ ಆಗ್ತದೆ. ಸಾಮಾನ್ಯವಾಗಿ ಎಷ್ಟು ದಿವಸದ ಕಾಳನ್ನ ತಾವು ಹಾರ್ವೆಸ್ಟ್ ಮಾಡ್ತಾ ಇದ್ರಿ, ಬಿತ್ತನೆ ದಿನದಿಂದ ಏನು ಕಾಳು ತಯಾರಾಗ್ತದೆ, ಸೀತನಿ ತಯಾರಾಗ್ತದೆ? ಯಾವ ಹಂತ ಬಹಳ ಒಳ್ಳೆ ಹಂತ ಅಂತ ನಿಮಗೆ ಅನಿಸ್ತದೆ, ಬಹಳ ಖುಷಿ ಕೊಡುವಂತ? ಪ್ರಾಕ್ಟಿಕಲಿ ಹೇಳ್ಬೇಕಾದ್ರೆ ಬಹಳ ಖುಷಿಗೆ ಬರುವಂತದ್ದು, ನಾವೇನ್ ಜೋಳದ ಬೆದಿ ಏನ್ ಬಿತ್ತೀವಲ್ಲ ಅದ್ರ ಮುಂದೆ ಬಂದ ಸಿದ್ನಿ ಯಾವ್ದು ಬರೋದೇ ಇಲ್ಲ. ನೇಚರ್ ಇಸ್ ಆಲ್ವೇಸ್ ಬಾಸ್. ನಾವೇನ್ ಮಾಡ್ತೀನಿ, ಈಗ ನಾ ಇದನ್ನ ಆಗಸ್ಟ್ ನ ಬಿತ್ತಿ ಅದನ್ನ ಏರು ಮಡಿಯ ಬಿತ್ತೋದ್ರಿಂದ, ನಾ ಸಾವಯವ ಕೃಷಿ ಇರೋದ್ರಿಂದ ನಾವ್ ಅದನ್ನ ಏನ್ ಮಾಡ್ತೀವಿ, ಈಗ ಆಕಳ ಗೋತಾ ಇದೆ ಹೆಂಡಿ ಗೊಬ್ಬರ ಅದ್ ಕಂಟಿನ್ಯೂ ಫೀಡ್ ಮಾಡ್ತಿರ್ತೀವಿ, ಅದು ನಮಗೆ 80% ಮಾತ್ರ ರಿಸಲ್ಟ್ ಬರ್ತದೆ, 100-100 ಬರಂಗಿಲ್ಲ. ಜೋಳದ ಬೆದಿಗೇನ್ ಬರ್ತದಲ್ರಿ ಆ ಟೇಸ್ಟ್ ಬರಂಗಿಲ್ಲ, ಒಪ್ತೀನಿ. ಬಟ್ ಹಂಗಂತ ಹೇಳಿ ಈ ವೆರೈಟಿ ಜಾಸ್ತಿ ಇಂಪ್ರೂವ್ಡ್ ವೆರೈಟಿ ಇರೋದ್ರಿಂದ ನಿಮ್ಗೆ ಕವರ್ ಆಗಿಬಿಡ್ತದೆ, ಅಂದ್ರೆ ಲೈಕ್ ನೀವು ಅದನ್ನ ಆಲ್ಮೋಸ್ಟ್ 90% ಅನ್ಬಹುದು, 100% ಅನ್ನೋದು ತಪ್ಪಾಗ್ತದೆ. ನಾವು ಬೆದಿದಾಗ ಬಿತ್ತಿದ್ದೆ ದ ಬೆಸ್ಟ್, ಆಮೇಲೆ ಬಿತ್ತಿದ್ದು ಏನ್ ಮಾಡ್ತೀನಿ, ಹೊಡಿ ಅಂತ ಬರ್ತದೆ ನಮ್ಮ ಕಡೆ, ಹೊಡಿ ಅಂದ್ರೆ ತೆನಿ ಬರೋಕಿನ ಮೊದಲು ಅವಾಗ ಒಂದ್ಸಲ ನೀರು ಬಿಟ್ಟಾಗ ಮತ್ತೆ ಸ್ವೀಟ್ನೆಸ್ ಹೆಚ್ಚಾಗ್ತದೆ, ಅದನ್ನ ಆರ್ಟಿಫಿಷಿಯಲ್ ಪಂಪಿಂಗ್ ಮಾಡ್ದಂಗ ಅದನ್ನ ಮ್ಯಾಚ್ ಮಾಡಬಹುದು. ಪ್ರಕೃತಿ ಈ ಸಲ ಬಹಳ ವಿಕೋಪಕ್ಕೆ ಹೋಗುದು, ಆವಾಗ ನಂಗೆ ಇದು ಚಾಲೆಂಜ್ ಬಂತು. ಬಂದಾಗ ನಾನು ನೀರು ಬಿಟ್ಟುಕೊಂಡೆ, ಸರಿ ಕಳ್ಕೊಂಡೆ, ಮತ್ತೆ ಒಳಗೆ ನಮ್ಮಲ್ಲಿ 2x1 ಇರೋದ್ರಿಂದ ಒಳಗೆ ಎಡಿನೂ ಹೊಡಿಬಹುದು ಸರ್, ಎಡಿ ಹೊಡೆದ ಏನಾಗ್ತದೆ ಮಣ್ಣು ಏನಪ್ಪಾ ಅಂತ ಏರಿಯೇಷನ್ ಆಗ್ತದೆ. ಈಗ ಇಂಥ ಒಂದು ತಂತ್ರಜ್ಞಾನ ಬಳಸಬೇಕು ಅಂತಂದಾಗ ನಿಮಗೆ ವಿಜ್ಞಾನಿಗಳು ಸಾಕಷ್ಟು ಸಹಾಯ ಮಾಡ್ತಾರೆ, ಗುಲ್ಬರ್ಗಾ ಕೃಷಿ ವಿಜ್ಞಾನ ಕೇಂದ್ರ ಇರ್ಬೋದು. ಬಟ್ ಇನ್ನೊಂದು ಏನಂದ್ರೆ ನನಗೇನು ಒಂದು ಇದಂದ್ರೆ ನಮ್ಮಲ್ಲಿ ಜೋಳದ್ದೇ ಒಂದು ವಿಭಾಗ ಇಲ್ಲ ಸರ್ ನಮ್ಮ ಭಾಗದಲ್ಲಿ, ಜೋಳದ ರಿಸರ್ಚ್ ಇದೆಲ್ಲ ನಾವು ಕಡೆಗಾಣಿಸಿದ ಪದಾರ್ಥದ ಆಗ್ಬಿಟ್ಟದ. ಬಟ್ ಅದಕ್ಕೆ ನಾನು ಇದನ್ನ ಚಾಲೆಂಜ್ ತಗೊಂಡು ಮಾಡ್ಲಿಕ್ಕೆತ್ತೀನಿ. ಈಗ ಅಫ್ಕೋರ್ಸ್ ಈ ಮಾಡೋದ ಸ್ವಲ್ಪ ಎಲ್ಲ ಸ್ಟೇಟ್ ಲೆವೆಲ್ ನ್ಯಾಷನಲ್ ಲೆವೆಲ್ ನ್ಯೂಸ್ ಹೋಗ್ಯದ. ಈಗ ಮತ್ತೊಂದು ಹೇಳ್ಬೇಕಂದ್ರೆ ಈಗ ಮಹಾರಾಷ್ಟ್ರದಲ್ಲಿ ಒಂದು ಸಿತ್ನಿ ಸೊಲ್ಲಾಪುರದೊಳಗೆ ಇದೆ, ಫೇಮಸ್ ಅದ. ಬಟ್ ಅಲ್ಲಿ ನನ್ ಕರೆದ್ರೆ ನನ್ನಿಂದ ಮಾರ್ಕೆಟಿಂಗ್ ಸ್ಟ್ರಾಟಜಿ ತಗೊಳಿರ್ತಾರೆ, ಒಂದು ಜೋಳ ಸಂಶೋಧನಾ ಕೇಂದ್ರ ಇದೆ ಇದೆ. ಅಲ್ಲಿಂದ ಕೃಷಿ ವಿಜ್ಞಾನ ಹೆಡ್ ಡೀನ್ ಅವ್ರು ನಂಗೆ ಕಾಲ್ ಮಾಡಿದ್ರು, ಸರ್ ಬಂದು ನೀವು ನಿಮ್ ಎಕ್ಸ್ಪೀರಿಯನ್ಸ್ ಹೇಳ್ರಿ, ಅವ್ರ 3 ವರ್ಷ ನನ್ನ ಪ್ಯಾಕೇಜ್ ಆಫ್ ಪ್ರಾಕ್ಟೀಸ್ ನೋಡ್ಯಾರ ಅವ್ರು ಹೆಂಗ್ ಮಾಡ್ತಾರೆ ಅಂತೇಳಿ. ಸೊ ಅವ್ರು ಬಹಳ ಖುಷಿ ಇದಾರೆ ನೀವು ಬಂದ್ರೆ. ಹಂಗಾಗಿ ಸರ್ ಒಳ್ಳೆ ಕೆಲಸ ಮಾಡಿದ್ರೆ ಅಫ್ಕೋರ್ಸ್ ರಿಕಗ್ನೇಷನ್ ಇರ್ತದೆ. ಅಲ್ಲಿ ಒಂದು ಎಕ್ಸಾಂಪಲ್ ಅಡ್ಡಿಲ್ಲ. ಈಗ ನೀವೇನು 1 ಎಕರೆದಿಂದ ಒಮ್ಮೆ ಹೆಚ್ಚಿಗೆ ನೀವು ಏರಿಯಾದೊಳಗೆ ಬೆಳೆಯಕ್ ಶುರು ಮಾಡಿದ್ರಿ, ಈಲ್ಡ್ ಕೂಡ ಹೆಚ್ಚಿಗೆ ಬಂತು ನಿಮ್ಗೆ. ಮತ್ತೆ ಈಗ ತಾವು ಹೇಳ್ದಂಗೆ ಮಾರ್ಕೆಟಿಂಗ್ ಸ್ಟ್ರಾಟಜಿ ಅದು ಬಹಳ ಮುಖ್ಯ ಆಗ್ತದೆ. ಯಾರಿಗೆ ನೀವು ತಲುಪಿಸಬೇಕು, ಯಾರಿಗೆ ಮಾರಾಟ ಮಾಡಬೇಕು, ಎಲ್ಲೆಲ್ಲಿ ಮಾರಾಟ ಮಾಡಬೇಕು, ಎಷ್ಟಕ್ಕೆ ಮಾರಾಟ ಮಾಡಬೇಕು, ಇವೆಲ್ಲ ಪ್ರಶ್ನೆಗಳು ನಮ್ಮ ಮುಂದೆ ನಿಂತು ಬಿಡ್ತಾವ. ಮತ್ತೆ ಅದನ್ನ ಟ್ರಾನ್ಸ್ಪೋರ್ಟ್ ಮಾಡೋದಾಗ್ಲಿ, ಆಮೇಲೆ ಸರಬರಾಜು ಮಾಡೋದಾಗ್ಲಿ, ಇವೆಲ್ಲ ಒಂದ್ ಸ್ವಲ್ಪ ಸವಾಲುಗಳೇ ಅಂತ ಹೇಳಿ ಅಂತ ಹೇಳ್ಬಹುದು. ಸರ್ ಸ್ಟಾರ್ಟಿಂಗ್ ಸೀದ್ನಿ ತಿನ್ನಿ ಆದ ನಡೆದು ಮುಗಿಯುವವರೆಗೆ ಚಾಲೆಂಜೇ ಇದೆ. ಯಾಕಂದ್ರೆ ನಾವು 1-4 ದಿವಸ ಲೇಟ್ ಮಾಡಿದ್ರೆ ಕೆಳಗಿನ ಬಿಳಿ ಆಗ್ತಾವ, ಮ್ಯಾಗಿನ ಹಸಿ ಬರ್ತದೆ, ಹೌದು, ಆ ರುಚಿ ತಪ್ಪದು. ಸೊ ಅದನ್ನ ಎವ್ರಿ ಡೇ ಹೊಲದಾಗ ಮಾನಿಟರ್ ಮಾಡಿ ಲೇಬರ್ ಟ್ರೈನಿಂಗ್ ಕೊಟ್ಟು ಅದನ್ನ ಈ ಚಿತ್ನಿ ಬರೀ ಕೈಲಿ ತಿಕ್ಕಿದ್ರೆ ಬಿಚ್ಚ ಬಿಡ್ತಾವ. 85-90% ಡಿಸ್ಪೋಸಬಲ್ ರೇಟ್ ಅದ, ಅಂದ್ರೆ ಬಿಚ್ಚ ಬಿಡ್ತಾವ. ಅದನ್ನ ನಾವು ಕ್ಲೀನ್ ಆಗಿ ಜರಡಿಗೆ ಹಾಕಿ ಮತ್ತೆ ಕೇರಿ ತೂರಿ ಎಲ್ಲ ಕ್ಲೀನ್ ಮಾಡಿ ಕೊಡ್ತೀವಿ. ಗುಲ್ಬರ್ಗಾ ಬರೋಕಿನ ಮೊದಲು ಈಗ ನಂದು ಏನದು ಲಾಸ್ಟ್ 3 ವರ್ಷ ಮಾಡಿದ್ರಿಂದ ಎಲ್ಲರಿಗೂ ಗೊತ್ತದಕ್ಕೆ ನಮ್ದು ಲೋಕಲ್ ಬ್ರ್ಯಾಂಡ್ ಚಲೋ ಅಂತ ಹೇಳಿ. ನಾನು ಸ್ಟಾರ್ಟಿಂಗಲ್ಲಿ ಹಾಫ್ ಕೆಜಿ ಪ್ಯಾಕೆಟ್ ಮಾಡಿದ್ದೆ, ನಂದು 250 ರೂಪಾಯಿ ಕೆಜಿ ಇರುತ್ತೆ ಸರ್. ಇನ್ನೊಂದು ಹೇಳ್ಬೇಕಾದ್ರೆ ನಿಮ್ಗೆ, ನಾನು ಮಾರ್ಕೆಟ್ ಏರ್ ಇಳಿತಕ್ಕೆ ನಾನು ಲೆಕ್ಕ ಹಾಕಂಗಿಲ್ಲ ಸರ್. ಈ ಸಂಡೇ ಸಾಟರ್ಡೆ ಹಬ್ಬ ಬಂದಾಗ 400 ಕಿಲೋ ಮಾರ್ತಾರೆ, 500 ರೂಪಾಯಿ ಕಿಲೋ ಮಾರ್ತಾರೆ. ಸಂಕ್ರಾಂತಿ ಬಂದಾಗ ನಾವು ರೈತರಿರೋದ್ರಿಂದ ನಾನು 250 ಮಾರ್ತೀನಿ, ಒಂದೇ ರೇಟು. ಆಕ್ಚುಲಿ ಭಾಳ ಜನ ಅಂತಾರೆ, ಇಲ್ರಿ ಇವತ್ತು 400 1000 ಇಲ್ಲಿ ಮಾರ್ಕೆಟ್ ನಾಗ, ನಾವು ರೈತಾಗಿ ನನಗೆ ಒಂದ್ ಎಷ್ಟು ಬೇಕು ಅಷ್ಟೇ ಜಾಸ್ತಿ ತಿನ್ಲಿಕ್ಕೆ ಆಗಲ್ಲ, ತಿಂದ್ರೆ ಡೈಜೆಸ್ಟ್ ಆಗಲ್ಲ. ಸೊ 250 ರೂಪೀಸ್ ಕೆಜಿ ಮಾರ್ತೀನಿ ನಾನು. ಮಾರ್ಕೆಟ್ ಏನೇ ಆಗ್ಲಿ, ಯಾಕಂದ್ರೆ ಬೇರೆ ಕಡೆ ಸೋಲಾಪುರ ಮಹಾರಾಷ್ಟ್ರ ಬರ್ತಾವ, ಅವ್ರು 300-400 ಮಾರ್ತಾರೆ, ನಂಗೆಲ್ಲ ಗೊತ್ತದ ಮಾರ್ಕೆಟ್ ಬಗ್ಗೆ. ಅದ ಸ್ಟಡಿ ಮಾಡಿ 250 ರೂಪೀಸ್ ನನಗೆ ವರ್ತ್ ಅನಿಸ್ತು. ನನ್ನ ಲೇಬರು ನನ್ನ ಎಕ್ಸ್ಪೆನ್ಸಸ್ ಎಲ್ಲ ಹೋಗಿ ನನಗೆ ಒಂದು 4 ದುಡ್ಡು ಬಿಡ್ತಾವ ಅಂತ ಗೊತ್ತಾಯ್ತು. ನಾನು ಕೃಷಿ ವಿಜ್ಞಾನ ಕೇಳ ರಾಜ್ಯ ಗಳಿ ಸರ್ ಜೊತೆ ಮಾತಾಡಿದೆ, ಲಾಸ್ಟ್ 3 ವರ್ಷದಿಂದ ನಾನು ರೇಟ್ ಏರಿಸೇ ಇಲ್ಲ. ಭಾಳ ಜನ ಅಂತಾರೆ, ಇಲ್ರಿ ನೀವು ಅಷ್ಟೇ ಇಟ್ರಲ್ಲಿ ರೇಟು ಸಾಕಂತ ಹೇಳ್ಬಿಡ್ತೀನಿ. ಹಿಂಗಾಗಿ ಅದೊಂದು ನಂಗೆ ಒಂದು ಬ್ರ್ಯಾಂಡಿಂಗ್ ಆಗಿದೆ ಸರ್. ಸ್ಟಾರ್ಟಿಂಗ್ ನಂಗೆ ಮಾಡ್ಲಿಕ್ಕೆ ಅಡ್ವಾಂಟೇಜ್ ಅಂದ್ರೆ, ನಾವು ಪ್ರೈಸ್ ಅಟೆಂಪ್ಟ್ ಆಗಿಲ್ಲ ನಂದು, ಹೆಚ್ಚು ಸಿಗ್ತದೆ ಅಂತೇಳಿ ಹೆಚ್ಚು ಓಡಿಲ್ಲ, ಕಮ್ಮಿ ಸಿಗ್ತಂತ ಟೆನ್ಷನ್ ಆಗಿಲ್ಲ. ನಂದು ರೇಟ್ ಫಿಕ್ಸ್ ಇರೋದ್ರಿಂದ ತಾನೇ ಗೊತ್ತಾಯ್ತು. ನಾನು ಮೌತ್ ಪಬ್ಲಿಸಿಟಿ ಮಾಡಿದೆ, ನಾ ಆಕ್ಚುಲಿ 2-3 ತಾಸು ಸ್ಟಾರ್ಟಿಂಗ್ ಆಗ ಕೊಟ್ಟಾಗ ಪ್ರತಿಯೊಬ್ಬರಿಗೆ ಫೋನ್ ಮಾಡಿ ಕೇಳ್ತಿದ್ದೆ ಹೆಂಗ ಅನಿಸ್ತು ನಿಮ್ಗೆ, ಸ್ವಂತ ಫೋನ್ ಮಾಡ್ತಿದ್ದೆ ಎಲ್ಲರಿಗೆ ಫೋನ್ ಎಲ್ಲರಿಗೆ ಸರ್. ನಾನು ಡೈಲಿ 250-300 ನನ್ನ ಕಾಲ್ ಹಿಸ್ಟ್ರಿ ಅದ, 300 ಜನರಿಗೆ ನಾ ಯಾರಿಗೆ ಕೊಡ್ತೀನಿ ಎಲ್ಲರಿಗೆ ಕಾಲ್ ಮಾಡ್ತಿದ್ದೆ. ಸೊ ಎವ್ರಿಬಡಿ ವಾಸ್ ವೆರಿ ಹ್ಯಾಪಿ. ಮತ್ತೆ ನಿಮ್ದು ಒಕ್ಕಲ್ತನದ ಕೆಲಸ ಏನಾಗಬೇಕು ಈ ಟೈಮ್ ಒಳಗೆ ನೀವು ಫೋನ್ ಮಾಡ್ಕೋತಿದ್ರೆ? ಇಲ್ಲ ಸರ್, ಈ ಟೈಮ್ ಬರೀ ನಾ ದಿನದಾಗ 2-3 ತಾಸು ಅಷ್ಟೇ ಹೊಲಕ್ಕೆ ಹೋಗಿರ್ತೀನಿ, ಬಾಕಿ ಟೈಮ್ ಗುಲ್ಬರ್ಗೆ ಇರ್ತೀನಿ, ರೆಸ್ಟ್ ಆಫ್ ದಿ ಟೈಮ್ ನಾ ಊರಾಗಿರ್ತೀನಿ. ಈ ಸೀತ್ನಿ ಬಂದಾಗ ಮಾತ್ರ ನಾನು ಗುಲ್ಬರ್ಗೆ ಇರೋದು ಅಡ್ವಾಂಟೇಜ್ ಏನಂದ್ರೆ, ಸುಮಾರು ಜನ ನಂಗೆ ಭೇಟಿ ಆಗ್ಬೇಕಂತಾರೆ, ಕ್ಯೂರಿಯಾಸಿಟಿ ಈ ಹೆಂಗ್ ಮಾಡಿರಿ ಅಂತ ಕೇಳ್ತಾರೆ. ಸ್ಟಾರ್ಟಿಂಗ್ ಏನಾಯ್ತಿದ್ದು 400-500 ರೂಪಾಯಿ ಮಣ ಬರೀ VVIP ಮಂದಿ ತಿನ್ನೋದಷ್ಟೇ ಅಂತ ತಲೆಗೆ ಬಂದಿತ್ತು. ಅದಕ್ಕೆ ನಾನು 250 1.25 125 ಯಾರಿಗೆ ದೊಡ್ಡ ಮಾತಿಲ್ಲ. ಒಂದು ಪಾನಿಪುರಿ ಅಂಗಡಿಗೆ ಹೋದ್ರೆ ಒಂದು ಫ್ಯಾಮಿಲಿ 200 ಬಿಲ್ ಆಗ್ತದೆ. ಸೊ ಹಿಂಗಾಗಿ ನನಗೆ ಅನಿಸ್ತು ಅಫೋರ್ಡೆಬಲ್ ಅನಿಸ್ತು. ಅದಕ್ಕೆ 120 ರೂಪಾಯಿಗೆ ಒಂದು ಪ್ಯಾಕೆಟ್ ಮಾರೋದ್ರಿಂದ ನಂಗೆ ಕ್ವಾಂಟಿಟಿ ಕ್ವಾಲಿಟಿ ಎರಡೂ ಮೇಂಟೈನ್ ಮಾಡೋದ್ರಿಂದ ಏನಾಯ್ತು, ಮಾರ್ಕೆಟ್ ಹೆಚ್ಚಾಯ್ತು. ಸೊ ನಂಗೆ ಅದು ಇನ್ಸ್ಪಿರೇಷನ್ ಬಂತು, ಯಾಕೆ ಮಾಡ್ಬೇಡ ಅಂತ ಇಮಿಡಿಯೇಟ್ ಸ್ಟೆಪ್ ತಗೊಂಡೆ. ಕಂಟಿನ್ಯೂ ಆಯ್ತು. ಈಗ ನಾನು ಏನು ಬೆಳೀತದೆ ಡೈಲಿ 70 ಕಿಲೋ ನಾನು ದಿನ ಮಾರಾಟ ಆಗ್ತದೆ. ಅಂದ್ರೆ ಎಷ್ಟು ದಿವಸ ಇದು ನನ್ನ ಸೀಸನ್? ಸರ್ ನಾನು ಆಕ್ಚುಲಿ 3 ತಿಂಗಳು ಕೊಡ್ತೀನಿ. ಈಗ 3 ತಿಂಗಳು ನವೆಂಬರ್ 25ಕ್ಕೆ ಚಾಲು ಮಾಡೀನಿ. ಸೊ March 1st ತನಕ ಕೊಡ್ತೀನಿ. ಅಂದ್ರೆ ನಾ ಈಗ ಲಾಸ್ಟ್ ಇನ್ನೊಂದು 8 ದಿವಸ ಕೆಳಗೆ 1 ಎಕರೆ ಬಿತ್ತೀನಿ ಸರ್. ಅದು ಕಂಪ್ಲೀಟ್ ನೀರಾವರಿ ಅದ ಸರ್. ಏನಾಗ್ತದೆ ಈಗ ಕೆಲವೊಂದು ಸೀಸನ್ಸ್ ಬರ್ತಾವೆ. ಈಗ ಫಾರ್ ಎಕ್ಸಾಂಪಲ್ 26 ಜನವರಿ ನ್ಯೂ ಇಯರ್ ಸಂಡೇ ಕಂಟಿನ್ಯೂ ಹಾಲಿಡೇ ಕ್ರಿಸ್ಮಸ್ ಹಾಲಿಡೇ ಈ ಸಂಕ್ರಾಂತಿ ಅಂತ ಬಂದಾಗ ಭಾಳ ಡಿಮಾಂಡ್ ಇರ್ತದೆ. ಎಲ್ರಿ ಏನಾಗ್ಯದ ಸೀತ್ನಿ ತಿನ್ನೋ ಹೊಲ ಹೋಗಂತ ಭಾಳ ಕಾಯಿಸಿ ಇರ್ತದೆ ಮಂದಿ. ಎಲ್ಲರೂ ಮಲಗ ಹೋಯ್ ಸೀತ್ ನಮ್ಮ ಸೀತ್ನಿ ಹುರ್ಕೊಂಡು ತಿಂತಾರ, ಮನೆಯಾಗ ವೀಕೆಂಡ್ ಪಾರ್ಟಿ ಮಾಡ್ತಾರೆ. ಈಗ ಇನ್ನೊಂದು ಅಡ್ವರ್ಟೈಸ್ ಅಂದ್ರೆ ನಾನು ಇರೋದು ಏರಿಯಾ ಕೋವಾಪ್ಲಾಟ್ ಸರ್. ಕೋವಾಪ್ಲಾಟ್ ನಂಗೊಂದು ಅನುಕೂಲ ಆಗ್ಯದ. ಅಲ್ಲೆಲ್ಲ ಸೀತ್ನಿ ಲವರ್ಸ್ ಇದ್ದಾರೆ. ಆಲ್ಮೋಸ್ಟ್ ಯಾರು ಸೀತ್ನಿ ತಿಂತಾರೋ ಅವ್ರು ಆಲ್ಮೋಸ್ಟ್ ಅಲ್ಲಿ ಅಂದ್ರೆ ಲೈಕ್ ಅಫೋರ್ಡೆಬಲ್ ಅನ್ಬೋದು ನೀವು. ಅಥವಾ ಯೂಶಲಿ ಕೆಲವೊಂದು ಸಮಾಜ ಭಾಳ ಲೈಕ್ ಮಾಡ್ತಾರೆ. ನಮ್ದು ಇದು ಜೈನ್ ಸಮಾಜ ಅನ್ರಿ, ಮಾರ್ವಾಡಿ ಸಮಾಜ ಅನ್ರಿ, ಬ್ರಾಹ್ಮಿನ್ಸ್, ಇವೆಲ್ಲ ಏನಾಗ್ತದೆ ಪ್ರಿಫರ್ ಮಾಡ್ತಾರೆ ಇದನ್ನ. ಆಕ್ಚುಲಿ ಅವರು ಡೇಲಿ ಅದ್ರದ್ದು ಮುಂಜಾನೆ ನಾಷ್ಟ ಅಂತ ಮಾಡೇ ಆ ಟೈಪ್ ಇರೋದ್ರಿಂದ ಹಂಗ ಆ ಏರಿಯಾ ಒಳಗೆ ಸ್ವಲ್ಪ ಚಲೋ ಮಂದಿ ಇರೋದ್ರಿಂದ ಮತ್ತೆ ಎಲ್ಲರೂ ರೀಚ್ ಆಗಿ ಚಲೋ ಆಯ್ತಿಲ್ಲ ಇಲ್ಲಿ ಸಿಗ್ತಾವ ರೇಟ್ ಫಿಕ್ಸ್ ಇರ್ತದ ಅಂದ್ ನಂಗೆ ಭಾಳ ಟಫ್ ಆಯ್ತು. ಸ್ಟಾರ್ಟಿಂಗ್ ಅಷ್ಟು ಈಸಿ ಇರಲಿಲ್ಲ. ದಿನ 30-40 ಕಿಲೋ ಉಳಿತಿದ್ದು ನಾನು ಭಾಳ ಫೇಸ್ ಮಾಡೀನಿ. ಆ ಲಾಸ್ಟ್ 2 ವರ್ಷ ನಂಗೆ ಕಂಫರ್ಟೇಬಲ್ ಇದಕ್ಕಾಯ್ತಂದ್ರೆ ಕ್ವಾಲಿಟಿ ನಾನು ದಿನಕ್ಕೆ ದಿನ ಇಂಪ್ರೂವ್ ಮಾಡಿ ನಾ ಯಾವಾಗೇ ಫೋನ್ ಬರಲಿ ಫೋನ್ ಅಟೆಂಡ್ ಮಾಡ್ತೀನಿ. 1/2 kg ಅಂದ್ರೂ ಒಯ್ದು ಕೊಟ್ಟು ಬರ್ತೀವಿ. ಹೋಮ್ ಡೆಲಿವರಿ ಅಂತಿಲ್ಲ ಬಟ್ ಕೆಲವೊಂದು ಎಕ್ಸ್ಕ್ಯೂಸಿವ್ ಕೇಸ್ ಇದ್ದಾಗ ಕೊಟ್ಟಿರ್ತೀವಿ. ಈ ಸಲ ಏನು ಮಾಡೀನಿ ಸರ್, ಗುಲ್ಬರ್ಗ ಒಂದು 6-7 ಪಾಯಿಂಟ್ ಎಕ್ಸ್ಟ್ರಾ ಮಾಡೀನಿ. ಓಂ ನಗರ ರೀ, ಜಯನಗರ, ಈಗ ರಾಮ ಮಂದಿರ, ಅಲ್ಲಿಂದ ಮಂದಿ ಬರ್ಲಿಕ್ಕೆ ದೂರ ಆಗ್ತದೆ. ನಾ ಯಾರಿಗೆ ಕೊಟ್ಟಿನ 250 ಜಾಸ್ತಿ ಮಾರೋದಿಲ್ಲ. ನಮ್ಮ ಡೀಲರ್ಸ್ ಹೆಂಗಿದ್ದಾರೆ ಅವ್ರು 250 ಜಾಸ್ತಿ ಮಾರಂಗಿಲ್ಲ. ಹಿಂಗಾಗಿ ಅಲ್ಲಿ ಅಡ್ವಾಂಟೇಜ್ ಚಲೋ ಆಗಿದೆ, ಅವ್ರಿಗೂ ಹೆಲ್ಪ್ ಆಗ್ಯದ. ಜನರೇ ಬಂದು 150 ರೂಪಾಯಿ ಕೊಟ್ಟು ಒಂದು ಪ್ಯಾಕೆಟ್ ಒಯ್ದಿರ್ತಾರೆ, ಅವ್ರು ಭಾಳ ಪರೇಷನ್ ಆಗಿದೆ. ಏನ್ರಿ ನಾವು ರೇಟ್ ಕೇಳಕ್ಕೆ ನಮ್ಮಲ್ಲಿ 150 ಕೊಟ್ಟು ಅದು ದಟ್ಸ್ ಕಾಲ್ಡ್ ಮಾರ್ಕೆಟಿಂಗ್ ಸರ್. ಅವ್ರು ನಂಬಲ್ ತಗೊಂಡು 300 ಮಾಡಿದ್ರೆ ನನ್ನ ಮಾರ್ಕೆಟ್ ಹಾಳಾಗ್ತದೆ, ನನ್ನ ಕಸ್ಟಮರ್ ಹಾಳಾಗ್ತಾರೆ. ಅದಕ್ಕೆ ನಮ್ದೇನು ಯಾರು ಲವರ್ ಸೀತ್ನಿ ಬೇಕಂತಾರೋ ಅಲ್ಲಿ ಸೀಸನಲ್ ಪ್ರಾಡಕ್ಟ್ ಇರೋದ್ರಿಂದ ಇದು ಎಕ್ಸ್ಪ್ಲಾಯ್ಟ್ ಮಾಡಲಾದೆ ಇದನ್ನ ಎಕ್ಸ್ಪೋಸ್ ಮಾಡ್ಬೇಕಂತ ನಂದಿದು. ಸುಮ್ ಸುಮ್ಮನೆ ರೊಕ್ಕ ಸಲಕ್ ಮಾಡೋದಲ್ಲ, ಕಾನ್ಸೆಪ್ಟ್ ರೀಚ್ ಆಯ್ತಂದ್ರೆ ಮುಂದೆ ಎಲ್ರಿಗೆ ಹೆಲ್ಪ್ ಆಗ್ತದೆ ಅಂತ. ಈಗ ನೀವು ಮಾಡ್ತಾ ಇರುವಂತದ್ದು ಏನು ಔಟ್ಲೆಟ್ಸ್ ಮಾಡಿರಿ ಒಂದು 6-7 ಕಡೆ ಮಾಡಿರಿ ಅಂತ ಹೇಳಿದ್ರೆ ಇದನ್ನ ನೋಡಿ ಮತ್ತೆ ಬೇರೆಯವರು ಕೂಡ ತಯಾರಾಗಿರ್ಬೇಕಲ್ಲ, ನಮ್ಮ ಕಡೆ ಕಳಿಸ್ರಿ ಅಂತ ಹೇಳಿ ಸರ್. ಇದು ಗುಡ್ ಕ್ವಶನ್. ಇದು ಮಾರ್ಕೆಟಿಂಗ್ ಸರ್. ಇಲ್ಲಿ ಔಟ್ಲೆಟ್ನಾಗ 10 ಕಿಲೋ ಇರ್ತದೆ, ನಾ ಬರೀ ಅವ್ರಿಗೆ 6 ಕಿಲೋ ಕೊಡ್ತೀನಿ ಸರ್. ಯಾರ ಕೆಪಾಸಿಟಿ 10 ಕಿಲೋ ಅದಲ್ಲೂ ಅವ್ರಿಗೆ 6 ಕಿಲೋ ಕೊಡ್ತೀನಿ. ಯಾಕಂದ್ರೆ ಒಂದು ಸ್ಕ್ಯಾರ್ಸಿಟಿ ಇರಬೇಕು. ಉಳಿದಾಗ ಏನಾಗ್ತದೆ ಕಿಮ್ಮತ್ ಇರಂಗಿಲ್ಲ. 2 ಪ್ಯಾಕೆಟ್ 3 ಪ್ಯಾಕೆಟ್ ಹೋದ್ರೆ ಮೋತಿ ಹಂಗೆ ಮಾಡ್ತಾರ ಅವ್ರು. ನಮ್ಮ ಮೆಹನತ್ ನೋಡಂಗಿಲ್ಲ ಅವರು. ಟ್ರೇಡರ್ ಏನಾಗ್ತಾರೆ ರೊಕ್ಕ ಸಲ ಮಾಡ್ತಾರ. ಅದಕ್ಕೆ ಅವ್ರಿಗೆ ಕ್ವಾಲಿಟಿ ಕೊಟ್ಟು ಸ್ವಲ್ಪ ಕೊಟ್ಟರೆ ಅವ್ರಿಗೆ ಖುಷಿ ಇರ್ತಾರೆ, ನಾವು ಖುಷಿ. ಮತ್ತೆ ಸಂಜೆ ಬೇಕಾದ್ರೆ ಮತ್ತೆ ಕೊಡ್ತೀವಿ. ಅಂದ್ರೆ ನಮ್ಮಲ್ಲಿ ಸ್ಟಾಕ್ ಇರೋದು 2 ಟೈಮ್ ಬರೋದ್ರಿಂದ ಅವ್ರು ಯಾವಾಗ ಫೋನ್ ಮಾಡ್ತಾರೆ ಅವ್ರಿಗೆ ಖುಷಿ ಇದ್ದಾರೆ, ನಾವು ಖುಷಿ ಇದ್ದಾರೆ. ಅವ್ರಿಗೆ 1 ರೂಪಾಯಿ ಉಸಾನ ಆಗ್ಬಾರ್ದು. ಅವ್ರ ಬಳಿ ಕಸ್ಟಮರ್ ಹೆಚ್ಚಾಗ್ಯಾರ, ನಮ್ದು ಕಸ್ಟಮರ್. ಈ ವರ್ಷ ಮಾತ್ರ ಕೊಟ್ಟಿದ್ದೆ, 2 ವರ್ಷ ನಾನು ಸ್ವಂತ ಮಾರ್ಕೆಟ್ ಮಾಡಿದ್ವಿ. ಸುಮಾರು ಜನ ಅಂದ್ರೆ ಇಲ್ಲ ಸರ್ ನಾನು ದೂರ ಆಗ್ತದೆ ಬರ್ಲಿ ಕಮಣ. ಕೆಲವೊಂದು ಏರಿಯಾದಾಗ ಇನ್ನೂ ಬರೀ 25% ಅಷ್ಟೇ ಕವರ್ ಮಾಡಿ ಸರ್. ಈಗ ನೆಕ್ಸ್ಟ್ ರೀಸೆಂಟ್ ಆಗಿ ಆರ್ಚಿಡ್ ಮಾಲ್ ಅಂತ ಬರ್ತದೆ ಸರ್. ಆರ್ಚಿಡ್ ಮಾಲ್ ಆಗ ನಮ್ಮ ರಾಘು ಮೈಲಾಪುರ ಸರ್ ಭೇಟಿ ಆಗಿದ್ದೆ, ಅವ್ರು ಭಾಳ ಖುಷಿ ಆದ್ರು. ಇಲ್ಲ ನೀವು ಮಾಡ್ರಿ ಅಂತ. ಈಗ ಇನ್ನೊಂದು 4-5 ದಿವಸದಾಗ ಒಂದು ಆರ್ಚಿಡ್ ಮಾಲ್ ಎಕ್ಸ್ಕ್ಲೂಸಿವ್ ಒಂದು ಹೊರಗೆ ಒಂದು ಔಟ್ಲೆಟ್ ತೆಗಿಲಿಕ್ಕೆ ಅಂದ್ರೆ ಈಗ ಅಲ್ಲಿ ಒಂದು ರಿಲಯನ್ಸ್ ಔಟ್ಲೆಟ್ ಇದೊಂದು ಸುಮಾರು ಜನ ಸ್ಟೆಪ್ ಇನ್ ಭಾಳ ಮಂದಿ ಬರ್ತಾರೆ. ಅಲ್ಲಿ ಕೂಡ ಸೇಮ್ ಇದೇ ರೇಟ್ ಇಡೋ ಪ್ಲಾನ್ ಮಾಡ್ತಾ ಇದ್ದೀನಿ ಸರ್. ಸುಮಾರು ಜನ ನಂಗೆ ಸಪೋರ್ಟ್ ಮಾಡ್ಯಾರ. ಇಟ್ಸ್ ನಾಟ್ ನಂಗೆ ಒಬ್ಬಂದೇ ಅಂತಲ್ಲ, ಯಾರ ಕ್ವಾಲಿಟಿ ನೋಡಿಲ್ಲ ನೀವು ಮಾಡ್ರಿ ಅಂತ ಹೇಳಿ ಸಪೋರ್ಟ್ ಮಾಡ್ಯಾರ. ನಂಗೆ ಅಡ್ವಾಂಟೇಜ್ ಅದ, ಬಟ್ ಟಫ್ ಜಾಬ್ ಇತ್ತು, ಅದನ್ನ ಕವರ್ ಮಾಡಿ ಅಡ್ಡಿಲ್ಲ. ಈಗ ನೀವು ಸ್ಟಾರ್ಟ್ ಮಾಡಿದ್ದು ಗ್ರಾಹಕರ ಸಂಖ್ಯೆ ಎಷ್ಟರಿಂದ ಶುರು ಮಾಡಿದ್ರಿ, ಈಗ ಎಷ್ಟು ಮಂದಿ ಗ್ರಾಹಕರು? ನಾ ಸ್ಟಾರ್ಟ್ ಮಾಡಿದ ನಂಗೆ ಒಂದು 60-70 ಜನ ಅಷ್ಟೇ ಇದ್ರು. ಆಮೇಲೆ ಫಸ್ಟ್ ಇಯರ್ 200-300 ಜನ ಆದ್ರು. ಈಗ more than 2,000 ಕಸ್ಟಮರ್ಸ್ ಇದ್ದಾರೆ ಸರ್. ನಂದು ಗ್ರೂಪ್ ಅದ, ಡೈಲಿ ಮೆಸೇಜ್ ಹಾಕ್ತೀನಿ. ಅವ್ರು ಮತ್ತೆ ಮುಂದೆ ಆ ಮೆಸೇಜ್ ಅವ್ರ ಗ್ರೂಪ್ನಾಗ ಫಾರ್ವರ್ಡ್ ಮಾಡ್ಕೋತಾರೆ. ನಂಗೆ ಸೋಷಿಯಲ್ ಮೀಡಿಯಾ, ನೀವು ಎಲೆಕ್ಟ್ರಾನಿಕ್ಸ್ ಮೀಡಿಯಾ ಅಂತೆಲ್ಲ, ಇದು ಭಾಳ ಉಪಯೋಗ ಆಗ್ಯದ. ಅವರಿಗೆಲ್ಲ ಫೋಟೋ ಗಿಟ್ಟು ಲೈವ್ ಹಾಕಿರ್ತೀನಿ ನಾನು. ಯಾವುದೇ ರೀತಿ ಶುಗರ್ ಕೋಟಿಂಗ್ ಫಿಗರ್ ಇರಂಗಿಲ್ಲ, ನಮ್ಮ ಹೊಲ್ದೊಂದು ಫೋಟೋ ಆಗಲಿ ನಮ್ಮ ಫೋಟೋ ಆಗಲಿ ಡೈರೆಕ್ಟ್ ಇರ್ತದೆ. ಹಿಂಗಾಗಿ ನಂಗೆ ಅದೊಂದು ಲಾಸ್ಟ್ 2 ವರ್ಷದಿಂದ ಸೋಷಿಯಲ್ ಮೀಡಿಯಾದಿಂದ ನಂಗೆ ಭಾಳ ಹೆಲ್ಪ್ನೂ ಆಗ್ಯದ. ಕ್ವಾಲಿಟಿ ಕೊಟ್ಟಾಗ ಕ್ವಾಲಿಟಿ ಪ್ಲಸ್ ಅಪ್ರೋಚ್ ಮಾರ್ಕೆಟಿಂಗ್ ಸರ್. ಇಷ್ಟೆಲ್ಲ ಸ್ವಂತ ನಾನೇ ಮಾಡಿ ಸರ್. ನನ್ನ ಫಾರ್ಮಾ ಏನು ಇಂಡಸ್ಟ್ರಿ ಎಕ್ಸ್ಪೀರಿಯನ್ಸ್ ಇತ್ತಲ್ಲ, ಮಾರ್ಕೆಟ್ ಸರ್ವೆ ಮಾಡಿ ನಮ್ಮ ಪ್ರಾಡಕ್ಟ್ ಬಗ್ಗೆ ನಮ್ಗೆ ಮುಂದೆ ಕಾನ್ಫಿಡೆನ್ಸ್ ಇದೆ. ವಿ ಶುಡ್ ನೋ ಅವರ್ ಪ್ರಾಡಕ್ಟ್ ಅಂದ್ರೆ ಏನಂತ ಗೊತ್ತಿರೋ ನಾವು ಏನ್ ಮಾಡ್ಲಿಕ್ಕೆ. ಹಂಗಾದಾಗ ಕಸ್ಟಮರ್ ಸರಿ ಕಣ್ಣ ಕಣ್ಣಿಟ್ ಮಾತಾಡ್ಬೇಕು ನಾವು. ರೊಕ್ಕದ ವಿಷಯ ಅಲ್ಲ, ಕ್ವಾಲಿಟಿ ಕೊಟ್ಟಾಗ 90% ರಿಜೆಕ್ಷನ್ ಆಗ್ತದೆ. ರಿಜೆಕ್ಷನ್ ತಗೊಂಡು ಮತ್ತೆ ಮುಂದೆ ಹೋಗು ತಾನೇ ಬರ್ತದೆ. ಅಡ್ಡಿಲ್ಲ. ಈಗ ಲೋಕಲ್ ಮಾರ್ಕೆಟ್ ಅಂತೂ ತಾವು ಸಾಕಷ್ಟು ಡೆವಲಪ್ ಮಾಡ್ಕೊಂಡಿರಿ. ಬೇರೆ ಕಡೆ ಕಳಿಸುವಂತಹ ವ್ಯವಸ್ಥೆ ಏನಾದ್ರು ಮಾಡ್ತಾ ಇದ್ರೆ? ಹಾ ಇದೆ ಸರ್. ಈಗ ಸದ್ಯ ಬೆಂಗಳೂರು ಮತ್ತೆ ಬಳ್ಳಾರಿ ಬಿಜಾಪುರ ದೊಡ್ಡ ಬೇರೆ ಬೇರೆ ಊರಿಗೆ ಹೋಗ್ತಾ ಇದ್ರೆ, ಹೋಗ್ಬೇಕಾದ್ರೆ ಹೇಳಿದ್ನಲ್ಲ ಬಯೋಡಿಗ್ರೇಬಲ್ ಪ್ಲಾಸ್ಟಿಕ್ ಒಳಗೆ ಏನ್ ಮಾಡ್ತೀವಿ, ಒಂದು 5-6 ಕಿಲೋ ಹಾಕಿ ಒಂದು 5-6 ತಾಸು ಫ್ರಿಜ್ನಾಗ ಇರ್ತೀವಿ ಸರ್. ಡಿಫ್ರೀಸ್ ಆಗ್ತದೆ. ಡಿಫ್ರೀಸ್ ಆದಾಗ ಅದನ್ನ ಪ್ಯಾಕ್ ಮಾಡಿ ಕಟ್ಟರೆ 48 ಗಂಟೆ ಅದೇ ಸ್ಟೇಜ್ನಾಗ ಇರ್ತದೆ. 48 ಅವರ್ಸ್ ಮನೆಗೆ ಎಂಜಾಯ್ ಮಾಡ್ಲಿಕ್ಕೆ ಒಂದ್ ತಿಂಗಳು ಫ್ರೀಜರ್ ನಾಗ ಇಟ್ಟು ಒಂದೊಂದು ತಿಂಗಳು ತಿಂದಾರ ಅವರು. ಫ್ರೀಜರ್ ನಾಗ ಇಟ್ಟರೆ ಏನಾಗಲ್ಲ ಸರ್? ಏನಾಗುದಿಲ್ಲ. ಫ್ರೀಜರ್ ನಾಗ ಇಟ್ಟರೆ 6 ತಿಂಗಳು ಏನಾಗಲ್ಲ ಸರ್. ಫ್ರೀಜರ್ ಹೊರ ತೆಗಿಬೇಕು, ತೆಗೆದು 10 ನಿಮಿಷ ಬಿಸಿ ನೀರಾಗ ಎದ್ದಬೇಕು. ಆಸ್ ಇಫ್ ಮತ್ತೆ ನೀರೊಳಗೆ ಎದ್ದ ಮೇಲೆ ಮತ್ತೆ ಸೀತನಿ ಫ್ರೆಶ್ ಹೊಲ್ದಾಗ ಬಂದಾಗ ಬರ್ತಾವ. ಅದೊಂದು ಅದೇ ರುಚಿ ಇರ್ತದೆ ಮತ್ತೆ? ಇಲ್ಲ ಸರ್, 10% ವೇರಿಯೇಷನ್ ಆಗಿ ಆಗ್ತದೆ. 10% ಆಗ್ತದೆ ಡೆಫಿನೆಟ್ಲಿ. ಫ್ರೀಜ್ ನೊಳಗೆ ಇಟ್ಟು ಕೂಡಲೇ ಅದ್ರದ್ದು ಒಂದ್ ಸ್ವಲ್ಪ ರುಚಿ ಅಫ್ಕೋರ್ಸ್ ಚೇಂಜ್ ಆಗ್ತದೆ. ಬಟ್ ಫ್ರೈ ಮಾಡಿದಾಗ ಸರ್ ಹುರಿತೀವಲ್ಲ, ಹುರಿದಾಗ ನಿಮ್ಗೆ ಏನು ಗೊತ್ತಾ, ಇದು ಸ್ಪೆಷಾಲಿಟಿ ಅಂದ್ರೆ ಇದು ಹುರಿದು ತಿನ್ನೋದು ಬಹಳ ಚಲೋ. ಹುರಿದು ತಿನ್ನೋದ್ರಿಂದ ಏನಾಗ್ತದೆ ಸರ್, ಫ್ರೈ ಮಾಡಿದಾಗ ಆ ನ್ಯೂಟ್ರಿಷನ್ ವ್ಯಾಲ್ಯೂ ಹೊರಗೆ ಬಂದಿರ್ತದೆ, ಅದು ನೀರಿನ ಹೊರಗೆ ಬರ್ತದೆ ಸರ್. ಅವಾಗ ಸ್ವಲ್ಪ ತುಪ್ಪ ಚಾಟ್ ಮಸಾಲ ಏನೇನು ಹಾಕಿ ಕೊಟ್ಟರೆ ಡೆಫಿನೆಟ್ಲಿ ರುಚಿ ಹತ್ಬಿಡ್ತದೆ. ಮತ್ತೆ ಅದ್ರಾಗ ಬಹಳಷ್ಟು ನಮ್ಮನೆ ಅಡುಗೆ ಮಾಡಬಹುದು ಸರ್, ಇದು ಒಣದ ಬಂದು ಥಾಲಿಪೀಟ್ ಮಾಡ್ತಾರೆ, ಢೋಕಳ ಬಹಳ ಅವಸ ಅಡ್ಡಿಲ್ಲ. ಈಗ ಹೊರಗೆ ಕಳಿಸಬೇಕು ಅನ್ನುವಂಥದ್ದು ಏನಾದರೂ ವಿಸ್ತಾರ ಮಾಡಬೇಕು? ಹೌದು, ಈ ಸಲ ಪ್ಲಾನ್ ಮಾಡಿದ್ದೆ ಸರ್. ಅಂದರೆ ಒಂದು ಹೊಸ ಟೆಕ್ನಾಲಜಿ ಬರ್ತದೆ, ಅದರಲ್ಲಿ IQF ಅಂತ ಇಂಡಿವಿಜುವಲ್ ಕ್ವಿಕ್ ಫ್ರೀಜಿಂಗ್ ಮೆಥಡ್ IQF ಅಂತ ಬರ್ತದೆ, ಅದನ್ನು ಪ್ಲಾನ್ ಮಾಡಿ ಒಂದು ಅದೊಂದು ದೊಡ್ಡ ಮಷೀನ್ ಬರ್ತದೆ. ಆ ಮಷೀನ್ ಒಳಗೆ ಅದನ್ನು ಮೊದಲು ಸೀತನಿ ಕ್ಲೀನಾಗಿ ತೊಳೆದು ಆಮೇಲೆ ಅದ್ರಾಗ ಬಿಟ್ಟು ಫ್ರೀಜ್ ಮಾಡಿ ಹೆಂಗ್ ಸೂಪರ್ ಬಜಾರ್ನ ಎಲ್ಲ ಕಡೆ ಯೂ ಮಾಡ್ತದೆ, ಮಟರ್ ಮಾಡ್ತಾರೆ ಸರ್, ಓಕೆ ಅಂತೀನಿ, ಬಟಾಣಿ ಬಟಾಣಿ ಆ ಟೈಪ್ ಅದೇ ಪ್ಲಾನ್ ಮಾಡ್ಲಿಕ್ಕತ್ತೀನಿ. ಇನ್ನ ನೋಡ್ಬೇಕು ಸರ್, ಇಲ್ಲ ನಾವು ಕೃಷಿ ವಿಜ್ಞಾನಿಗಳು ಸರಿ ಡಿಸ್ಕಸ್ ನಡೆದದು, ಅದನ್ನ ಮಾಡೇ ಮಾಡ್ತೀನಿ ಸರ್. ಅದು ನಂಗೆ ಏಮ್ ಅದ, ಯಾಕಂದ್ರೆ ಇದ್ರ ಡಿಮಾಂಡ್ ಸರ್ ನಾ ಟಚ್ ಮಾಡಿದ ಬರೀ 20%, 80% ಅನ್ಟಚ್ ಮಾರ್ಕೆಟ್ ಅದು. ಅದನ್ನ ನಾನು ಎಕ್ಸ್ಪ್ಲೋರ್ ಮಾಡೋ ಪ್ಲಾನ್ ಮಾಡ್ಲಿಕ್ಕೆ. ಈಗ ಇಡೀ ಇಂಡಿಯಾದೊಳಗೆ ಸೀತನಿ ತಿಂದಂತ ಜನ ಇದ್ದೇ ಇದ್ದಾರೆ, ಹಿಂದ್ ತಿಂತ ಇದ್ರು, ಆದ್ರೆ ಈಗ ಸಿಗ್ತಾ ಇಲ್ಲ ಅನ್ನೋ ಕಾರಣಕ್ಕಾಗಿ ಅಥವಾ ಬೇರೆ ಏನೋ ಆಕರ್ಷಣೆಗಳು ಮರೆತು ಬಿಟ್ಟಾರ ಅಂತ ಹೇಳ್ಬಹುದು. ಈಗ ನೀವು ಹೊಸದು ಸಾವಯವ ಕೊಟ್ರಿ ಅಂತಂದ್ರ, ವಿಷಮುಕ್ತ ಆಹಾರ ಕೊಟ್ರಿ ಅಂತಂದ್ರ, ಈಗ ಹೆಂಗ್ ಯಾವ ರೀತಿ ಇಲ್ಲಿ ಡೆವಲಪ್ ಆಗಿದೆ, ಅದೇ ರೀತಿ ಬೇರೆ ಕಡೆ ಸಹಿತ ಅದು ಡೆವಲಪ್ ಆಗೋದ್ರೊಳಗೆ ಏನು ಸಂಶಯ ಇಲ್ಲ ಅಂತ ಹೇಳ್ತಾರೆ ಸರ್. ರೈತರು ನಾವೇನ್ ಮಾಡ್ಬೇಕು, ಮೊದಲು ತಮ್ಮ ಮಣ್ಣನ್ನು ಟೆಸ್ಟ್ ಮಾಡಿಸ್ಬೇಕು. ಟೆಸ್ಟ್ ಮಾಡಿದಾಗ ಅದ್ರದ್ದು ಕ್ವಾಲಿಟಿ ಜೋಳದ್ದು ಹೇಳ್ತು ಸರ್, ಮಣ್ಣು ಪರೀಕ್ಷೆ ಮಾಡಿದಾಗ ಯಾವ ಮಣ್ಣಾಗ ಬೆಳಿಬೇಕು ಅಂತ ಗೊತ್ತಾಗ್ಬಿಡ್ತದೆ. ಬಟ್ ಜೋಳ ಬರೀ 95% ಬೆಳೆ ಇರೋದ್ರಿಂದ ಅಫ್ಕೋರ್ಸ್ ಮಾಡಬಹುದು. ಸ್ಟಾರ್ಟಿಂಗ್ ಒಮ್ಮೆ ಹ್ಯೂಜ್ ಮಾಡ್ಲಿಕ್ಕೆ ಹೋಗ್ಬೇಡಿ, ನಾ ಮಾಡಿ 20-30 ಎಕರೆ ಒಮ್ಮೆ ಮಾಡಿ ಪರೇಷನ್ ಆಗಬೇಡ. 1 ಎಕರೆ ಮಾಡ್ರಿ, ನೀವು ಮಾರ್ಕೆಟ್ ನೋಡ್ರಿ, ನಿಮ್ ಭಾಗದಾಗ ನೋಡ್ಕೋರಿ. ಈಗ ಹೆಂಗಂದ್ರೆ ಎಲ್ಲೆಲ್ಲಿ ಸೂಪರ್ ಬಜಾರ್ ಇರ್ತಾವ ಅಲ್ಲಿ ಹೋಗಿ ಭೇಟಿ ಆಗ್ರಿ, ಎಲ್ಲೆಲ್ಲಿ ಬಹಳ ಜನ ಕೂಡ್ತಾರೋ ಅಲ್ಲಿ ಮಾತಾಡ್ರಿ. ಅಂದ್ರೆ ಎಲ್ಲ ಕಡೆ ಹೋಗ್ತೀವಿ, ಎಲ್ಲೆಲ್ಲಿ ಜನ ಸೇರ್ತಾರೆ ಅಲ್ಲಿ ಭೇಟಿ ಆಗ್ತದೆ. ನಾನು ಸ್ವಂತ ನನ್ನ ಗಾರ್ಡನ್ ಒಳಗೆ 4 ಹೋಗ್ತೀನಿ ಸರ್, ಓಣೆ ಒಂದೊಂದು ಫೇಮಸ್ ಇರ್ತಾವ. ಈಗ ನಮ್ಮ ಕೋಪಾಟ ಒಳಗೆ ಒಂದು ಹಿಟ್ಟಿನ ಗಿರಣಿ ಬಹಳ ಫೇಮಸ್ ಸರ್, ಅಲ್ಲಿ ಕೊಡ್ತೀನಿ. ಒಂದು ಜನರು ಎಲ್ಲಿ ಸ್ಟೆಪ್ಪಿನ ಜನ ಬಹಳ ಮಂದಿ ಬರ್ತಾರೋ ಅಲ್ಲಿ ಡಿಸ್ಪ್ಲೇ ಆಗಬೇಕಿದು. ಡಿಸ್ಪ್ಲೇ ಆದಾಗ ಸೆಕೆಂಡ್ ಕ್ವಶನ್ ಕೇಳೋದು ಏನಂತ ಕೇಳ್ತಾರೆ, ಥರ್ಡ್ ಕ್ವಶನ್ ತೊಗೊಂಡ್ಬಿಡ್ತಾರೆ. ಈಸಿ ಅಕ್ಸೆಸಬಿಲಿಟಿ ಬೇಕು ಸರ್, ಟೈಮಿಗೆ ಅಲ್ಲಿ ರೀಚ್ ಆಗಬೇಕು, ಅದನ್ನ ಕರೆಕ್ಟ್ ಡಿಸ್ಪ್ಲೇ ಇಡಬೇಕು, ಕ್ವಾಲಿಟಿ ಮೇಂಟೈನ್ ಮಾಡಬೇಕು. ಅವಾಗ ರಿಪೀಟ್ ಆರ್ಡರ್ಸ್ ತಾನೇ ಬರ್ತದೆ, ಒಂದು ಸಲ ಕಸ್ಟಮರ್ ಬಾಯ್ ಹೋಗ್ಬೇಕು ಸರ್, ಹೋದ್ರೆ ಮುಗಿತದೆ ನಮ್ಮ ಫಿಕ್ಸ್ ಕಸ್ಟಮರ್. ಅಂದ್ರೆ ಈಗ ಯಾರು ನಿಮ್ಮ ಸೀತನಿಯನ್ನ ಮೊದಲಿಗೆ ರುಚಿ ನೋಡ್ತಾರ, ಎರಡನೇ ಸಲ ನಿಮ್ ಕಡೆ ಬರ್ತಾರೆ? ಅಫ್ಕೋರ್ಸ್, ಯಾಕಂದ್ರೆ ನಂದಲ್ಲ ಸೀತನಿ ಪ್ರಭಾವ, ಕ್ವಾಲಿಟಿ ಸೀತನಿ ಕೊಟ್ಟರೆ ಮಂದಿ ಲೈಕ್ ಮಾಡ್ತಾರೆ. ಈಗ ಯಂಗ್ ಜನರೇಷನ್ ಗಳಿಗೆ ಅದು ಸೀತನಿ ಬಗ್ಗೆ ಗೊತ್ತೇ ಇಲ್ಲ, ಅವ್ರಿಗೆ ಶುರು ಅಲ್ಲಂತಾರೆ, ಆಮೇಲೆ ತಿಂದ ಮತ್ತೆ ಅವರೇ ಲೈಕ್ ಮಾಡ್ತಾರೆ. ಈಗ ತಾವೇನು ಸಾವಯವದೊಳಗೆ ಬೆಳೀತಾ ಇದ್ದೀರಿ, ಸಾಕಷ್ಟು ಸಂಪನ್ಮೂಲಗಳನ್ನ ನಿಮ್ಮ ಹೊಲದಿಂದನೇ ತಾವು ಮಾಡ್ಕೊಳ್ತಾ ಇದ್ದೀರಿ, ಇದ್ರೊಳಗೆ ತಾವು ಹಾಕ್ತಾ ಇರುವಂತ ಒಂದು ಏನು ಖರ್ಚು ಏನದಲ್ಲ, ಅದು ನಮ್ಮ ರೈತರು ಸಾಧ್ಯವಾದಷ್ಟು ಕಡಿಮೆ ಖರ್ಚು ಮಾಡಬೇಕು, ಬೆಳಿ ಬೆಳಿಬೇಕು ಅಂತಂದ್ರೆ ತಮ್ದು ಖರ್ಚು ಏನಾಗ್ತದೆ ಅಂತೀರಿ? ಯಾವ ರೀತಿ ಸ್ಟಾರ್ಟಿಂಗ್ ಬ್ಯಾಸಿಗಳು ಸರ್, ಎಲ್ಲ ಹೊಲ ತುಂಬಾ ಕುರಿ ಕೂಡಿಸ್ತೀನಿ, ಅದೊಂದು ಅಡ್ವಾಂಟೇಜ್ ಅದಾದ್ಮೇಲೆ ಮತ್ತೆ ನಮ್ಮ ತಿಪ್ಪಿ ಗೊಬ್ಬರ ಹಾಕ್ತೀನಿ ಸರ್. ಎಕರೆಕ್ $5,000-$6,000 ಬರೀ ಆರ್ಗಾನಿಕ್ ಫರ್ಟಿಲೈಸೇಷನ್ ಖರ್ಚು ಕೊಡಬೇಕಾಗ್ತದೆ. ಅಂದ್ರೆ ಯಾಕಂದ್ರೆ ಪ್ರೋಟೀನ್ ಜಾಸ್ತಿ ಇರೋದ್ರಿಂದ, ಫೈಬರ್ ಜಾಸ್ತಿ ಇರೋದ್ರಿಂದ ಮಣ್ಣು ಫಲವತ್ತತೆ ಕಳ್ಕೊಂಡ್ರೆ ಜ್ವಾಳ ಬೆಳೆಯಂಗಿಲ್ಲ, ಕಾಗಿ ಅಂತ ಆಗ್ತಾವ. ಒಂದು ಕಾಗಿ ತನಿ ಅಂದ್ರೆ ಕರ್ರಗಾಗ್ತಾವ ಸರ್. ಇದು ಎಷ್ಟು ಚಲೋ ಅಷ್ಟೇ ನಾವು ಬಹಳ ಕೇರ್ಫುಲ್ ಮಾಡಬೇಕು. ಫಾರ್ ಎಕ್ಸಾಂಪಲ್, ಇದಕ್ಕೆ ನಾವು ಏನು ಆರ್ಗಾನಿಕ್ ಗೊಬ್ಬರ ಕೊಡಲಿ ಅಂದ್ರೆ ಅವು ಕಾಗಿ ತನಿಯಲ್ಲಿ ಚಾಲು ಮಾಡ್ಬಿಡ್ತಾವ. ಅಂದ್ರೆ ತೆನೆಗಳು ಬರೀ ಕರ್ರಗಾಗ್ತಾವ, ಒಳಗೆ ಜ್ವಾಳ ಬರಂಗಿಲ್ಲ. ಅದು ಮಾಲ್ ನ್ಯೂಟ್ರಿಷನ್ ಅಂತೀನಿ, ಅಪೌಷ್ಟಿಕತೆ ಅಂತ. ಎಲ್ಲ ಎಲ್ಲಕ್ಕೂ ಅಷ್ಟೇ, ಈಗ ನೀವು ರಿಚ್ ಪ್ರೋಟೀನ್ ಬೇಕಾದಾಗ ಬಾದಾಮ್ ಅಂದ್ರೆ ಬಾದಾಮ್ದು ಔಟ್ಪುಟ್ ಬರ್ತದೆ, ಹಾಗಿರ್ತದೆ ಸರ್. ಇದಕ್ಕೆ ನಾವು ಅಗ್ರಿಕಲ್ಚರ್ ಇಂಡಸ್ಟ್ರಿ ಅಂದ್ರೆ ಲೈಕ್ ಇದಕ್ಕೆ ನಾವು ಸಪೋರ್ಟ್ ಮಾಡಬೇಕು. ಈಗ ಸೀತನಿ ಅಂತಂದು ಕೂಡಲೇ ಸಾಕಷ್ಟು ಹಕ್ಕಿಗಳು ಗಂಟು ಬೀಳುವಂತದ್ದು ಸಾಧ್ಯತೆಗಳಂತೂ ಇದ್ದೇ ಇರ್ತಾವ. ಯಾಕಂತಂದ್ರ ಬೇರೆ ಕಡೆ ಜ್ವಾಳ ಬೆಳೆಯುವುದಿಲ್ಲ, ನಿಮ್ ಹೊಲದೊಳಗೆ ಅಷ್ಟೇ ಜ್ವಾಳ ಇರ್ತದ, ಅದು ಕೂಡ ಸೀತನಿ ಸಿಹಿಯಾದಂತ ಒಂದು ಕಾಳುಗಳಿರ್ತಾವ. ಮತ್ತೆ ಅಂತ ಸಮಯದೊಳಗೆ ನಿಮಗೆ ಈ ಸವಾಲ್ ಬಂದಿರ್ಬೇಕಲ್ಲ. ಹಾ ಸರ್, ನಮ್ಮಲ್ಲಿ ಸವಾಲ್ ದೊಡ್ಡದಾಗಿ ಬಂತು, ಯಾಕಂದ್ರೆ ನಂದು ಹೊಲದ ಬಾಜುನೇ ನಾಲ ಅದ ಸರ್ ಅಲ್ಲಿ. ಮತ್ತೆ ನಾ ಹೇಳ್ದಂಗ ನಮ್ದು 8 ಎಕರೆ ಬಿದಿರು, ಅದಲ್ಲಿ ಬಿದಿರ್ನಾಗ ಲಾಡ್ಜಿಂಗ್ ಬೋರ್ಡಿಂಗ್ ಇದ್ದಂಗ ಹಕ್ಕಿಗಳ ನಂಬಲೇ ಇರ್ತಾವ. ಒಂದು 10-20% ಅವ್ರು ತಿಂದು ನನಗೇನ್ ಐ ಫೀಲ್ ಹ್ಯಾಪಿ. ಬಟ್ ಇವೊಂದು ನನಗೆ ಈಗ ಅದನ್ನ ಅವಾಯ್ಡ್ ಮಾಡ್ಲಿಕ್ಕೆ ಒಂದು ಸೌರಚಾಲಿತ ಹಕ್ಕಿ ಮತ್ತು ಪ್ರಾಣಿ ಓಡಿಸೋ ಯಂತ್ರ ಬಂದವ ಸರ್, ಒಂದು 8-9,000 ರೂಪಾಯಿ ಇರ್ತದೆ, ಅದು ಬಹಳ ಜಾಸ್ತಿ ಇಲ್ಲ. ಅದನ್ನ ಏನ್ ಮಾಡ್ತೀವಿ, ನಾವು ಅಟ್ನಾಡ ಹೊಲ್ದಾಗ ಇರ್ತೀವಿ, ಅದೇ ಅವ್ರಿ 3-5 ಮಿನಿಟ್ಸ್ ಒಂದು 100 ನಮನ ಆವಾಸ ತೆಗಿತದೆ ಸರ್. ಈಗ ಮನುಷ್ಯ ಓಡಿಸೋದು ಡಬ್ಬಿ ಭಾರಿಸ್ದಂಗ, ಅಂದ್ರೆ ಲೇಬರ್ ಕಿನ್ನ 10 ಪಟ್ ಕೆಲಸ ಮಾಡ್ತದೆ ಅದು. ನಂದು ಒಂದು ಮಷಿನ್ 4 ಎಕರೆ ಕವರ್ ಮಾಡ್ತದೆ ಸರ್. ಸೊ 1 ಎಕರೆ ಪ್ಲಾಟ್ ಮುಗಿದ ನೆಕ್ಸ್ಟ್ ಎಕರ್ ಅದನ್ನ ಟ್ರಾನ್ಸ್ಫರ್ ಮಾಡ್ಕೊತ ಹೋಗ್ತೀನಿ. ಆ ಹಕ್ಕಿಲಿಂದ ನನಗೆ 80% ರಿಸಲ್ಟ್ ಅದ, 100% ನಮ್ಮ ತಪ್ಪಾಗ್ತದೆ, 80% ರಿಸಲ್ಟ್ ಅದ ಸರ್. ಅಂದ್ರೆ ಒಳ್ಳೆ ಎಲ್ಲರ ನಾಲಿಗೆಗೆ ತಗೊಂಡ್ ಬಂದಿದ್ದೀರಿ, ಬಹಳ ಖುಷಿ ಆಗ್ತದೆ ಈ ವಿಚಾರಗಳನ್ನು ಕೇಳಿ. ಸೀತನಿ ಅನ್ನುವಂಥದ್ದು ಬಹಳ ಆರೋಗ್ಯಪೂರ್ಣವಾದಂತಹ ಒಂದು ಆಹಾರ, ಅದು ವಿಶೇಷವಾಗಿ ಮಕ್ಕಳಿಗಂತೂ ಬಹಳ ಒಳ್ಳೆಯ ಆಹಾರ. ರಿಚ್ ಫೈಬರ್ ಇರೋದ್ರಿಂದ ಯಾರಿಗೆ ಮಲಬದ್ಧತೆ ಇರ್ತದೆ ಸರ್, ಡೈಲಿ ಒಂದು 10-15 ಮಂದಿ ವರ್ತಿ ಅಂತಿರಲ್ಲ, ಅವ್ರಿಗೆ 15 ಕಿಲೋ ಎಟ್ಟೆ ಮಾರ್ಬೇಕು ನಾನು, ಯಾಕಂದ್ರೆ ಅವ್ರು ಡೈಲಿ ಹೋಯ್ತಾರೆ ಬಂದು. ಏಜ್ ಆದ್ರೂ ಆಫ್ಟರ್ 50-55 ಕೆಲವೊಂದು ಮಲಬದ್ಧತೆ ಪ್ರಾಬ್ಲಮ್ ಇರ್ತದೆ. ಇದು ರಿಚ್ ಪ್ರೋಟೀನ್ ಮತ್ತು ಫೈಬರ್ ಇರೋದ್ರಿಂದ ಇದು ತಿಂದಾಗ ನಿಮ್ಗೆ ಹೊಟ್ಟಿ ಜಾಡ್ಸಂಗಿಲ್ಲ, ಬಟ್ ಮೋಷನ್ ಕ್ಲಿಯರ್ ಆಗ್ತದೆ. ನಮ್ಮ ಗ್ರಾಹಕರು ಫೀಡ್ಬ್ಯಾಕ್ ಕೊಟ್ಟೆ, ಅದನ್ನು ಕಂಟಿನ್ಯೂ ಮಾಡಿದ್ವಿ. ಆದ್ಮೇಲೆ ತಾವು ಉಲ್ಲಾಸ್ ದೇಶಪಾಂಡೆ ಅವರ ಜೊತೆಗೆ ಮಾತಾಡಬಹುದು, ಅದಕ್ಕಾಗಿ ಅವರ ನಂಬರ್ ನಾನು ಕೊಡ್ತೀನಿ, ತಾವು ಬರ್ಕೊಳ್ಬಹುದು. 9845-91-31-03 ಈ ನಂಬರ್ನ ತಾವು ಡಯಲ್ ಮಾಡಿ ಅವ್ರ ಜೊತೆಗೆ ಮಾತಾಡಿ ಹೆಚ್ಚಿನ ವಿಷಯಗಳನ್ನ ಕೇಳ್ಕೊಳ್ಬಹುದು. ಒಳ್ಳೇದು ಉಲ್ಲಾಸ್ ದೇಶಪಾಂಡೆ ಅವರೇ, ಇಲ್ಲಿ ತನಕ ನಮ್ಮ ರೈತ ಬಾಂಧವರಿಗೆ ಯಾವ ರೀತಿ ನಾವು ಬೇರೆಯಾಗಿ ವಿಚಾರ ಮಾಡೋದ್ರಿಂದ, ಒಂದು ಪ್ರಯೋಗ ಮಾಡೋದ್ರಿಂದ ನಾವು ನಮ್ಮ ಕೃಷಿ ಬದುಕನ್ನೇ ಬದಲಾವಣೆ ಮಾಡಿಕೊಳ್ಳಬಹುದು ಅನ್ನುವಂತಹ ಒಂದು ವಿಚಾರ ಏನು ಹೇಳಿದ್ರಿ. ಸಾಕಷ್ಟು ಸವಾಲುಗಳನ್ನ ತಾವು ಎದುರಿಸಿದ್ದೀರಿ, ಮರೆತು ಹೋದಂತಹ ಒಂದು ವಿಚಾರವನ್ನ ಮತ್ತೆ ಮುನ್ನೆಲೆಗೆ ತಗೊಂಡು ಬಂದಿದ್ದೀರಿ. ಹಿಂಗಾಗಿ ರೈತರು ಯಾವ ರೀತಿ ನಾವು ಉದ್ಯಮಶೀಲರ ಆಗಬಹುದು, ಯಾವ ರೀತಿ ನಾವು ಪ್ರಯೋಗ ಮಾಡಬಹುದು ಅನ್ನೋದನ್ನ ಒಂದು ಹಾದಿ ತಾವು ತೋರಿಸಿಕೊಟ್ಟಿದ್ದೀರಿ. ನಾವು ಸವಾಲುಗಳನ್ನು ಎದುರಿಸಬೇಕಾಗ್ತದೆ, ರೈತರು ಇರೋದೇ ಸವಾಲು ಎದುರಿಸಿದಕ್ಕೆ ಅನ್ನುವಂತಹ ಒಂದು ಪರಿಸ್ಥಿತಿ ಇವತ್ತಿನ ದಿವಸ ಎಲ್ಲರೂ ಸರಿ ನಾವು ಫೇಸ್ ಮಾಡಬೇಕಾಗ್ತದೆ. ಅಂತ ಎಲ್ಲಾ ಪ್ರಯೋಗಗಳನ್ನು ಮಾಡಿ ನಾವು ಯಶಸ್ವಿ ಆಗಬೇಕಾಯ್ತು ಅಂತಂದ್ರೆ ಬಹಳಷ್ಟು ಕಷ್ಟ ಪಡಬೇಕಾಗ್ತದೆ. ಅಂತ ಎಲ್ಲಾ ಸವಾಲುಗಳನ್ನು ಎದುರಿಸಿ ಒಂದು ಒಳ್ಳೆ ಉದ್ಯಮವನ್ನ ತಾವು ಬಿಲ್ಡ್ ಮಾಡ್ತಾ ಇದ್ದೀರಿ, ಅಂದ್ರೆ ಕಟ್ಟಿದ್ದೀರಿ. ಮತ್ತೆ ನಮ್ 10-15 ಜನ ಲೇಬರ್ಗೆ ನಾನು ದಿನ ಕೆಲಸ ಕೊಡ್ತೀನಿ. ಹೆಂಗಂದ್ರೆ ಈಗ 40-50 ಹೆಣ್ಮಕ್ಳು ಊರಲ್ಲಿ ಅವ್ರಿಗೆ ತೊಗರಿ ಮತ್ತೆ ಜೋಳಕ್ಕಂತೂ ಹಾರ್ವೆಸ್ಟಿಂಗ್ ಯಾರು ಕರೆಯಂಗಿಲ್ಲ ಪಾಪ. ಅನ್ಫಾರ್ಚುನೇಟ್ಲಿ ಅವ್ರ ಮನೆ ಕೂಡಂಗಿಲ್ಲ, ಕೆಲಸ ಮಾಡೋಂಗಿಲ್ಲ. ಅವ್ರನ್ನ ಚಾಯ್ಸ್ ಮಾಡಿ ನಾನು ನಮ್ಮ ಹೊಲದಾಗ ಬಂದು ಕೂತ್ ಬರೀ ಸೀತ್ನಿ ತಿಕ್ಕದಿರ್ತದೆ. ಅವರು ಹ್ಯಾಪಿ ಇದಾರೆ, ನಾನು ಹ್ಯಾಪಿ ಇದ್ದೀನಿ. ಒಂದ್ 8 ಜನ ಡೈಲಿ ಹೆಣ್ಮಕ್ಳು ಕೆಲಸಕ್ಕೆ ಬರ್ತಾರ, ಅವ್ರು ಬಹಳ ಖುಷಿ ಇದ್ದಾರೆ ಸರ್. ಅವ್ರಿಗೂ ಜಾಬ್ ಸಿಕ್ತು. ಏಜ್ ಫ್ಯಾಕ್ಟರ್ ಅಂತ ಹಾರ್ಡ್ ವರ್ಕ್ ಮಾಡ್ಲಿಕ್ಕೆ ಆಗಲ್ಲ, ತೊಗರಿ ಕೈ ಅದಾಗಲಿ ಕಡ್ಲಿಕ್ಕಿತ್ತದಾಗಲಿ ಬಿಸಿಲು ಇರ್ತದೆ. ನಂದೀಗ ನವಂಬರ್ ಡಿಸೆಂಬರ್ ಚಾಲು ಇರೋದ್ರಿಂದ ಸೊ ಅವರು ಖುಷಿ ಇದ್ದಾರೆ, ನನಗೂ ಒಂಥರ ಖುಷಿ ಅನಿಸಿಲ್ಲ. ನಾವು 4 ಜನರಿಗೆ ಒಂದು ಅವಕಾಶ ಬಿಡಿಸುವಂತ ಒಂದು ಕೆಲಸನೇ ಹಾಕಿ ಹೆಣ್ಮಕ್ಳು ಬಹಳ ಖುಷಿ ಇದೆ, ಬಹಳ ಕ್ಲೀನ್ ಮಾಡ್ತಾರೆ. ಅವ್ರ ಫೀಡ್ಬ್ಯಾಕ್ ಬಹಳ ಚಲೋ ಅಸ, ಇಲ್ರಿ ನಮ್ಗೆ ಯಾರು ಕಲೆಯಂಗಿಲ್ಲ, ನಾವು ಮನೆ ಕೊಡ್ಬೇಕಾಗ್ತಿತ್ತು. ದುಡ್ಡು ಇಂಪಾರ್ಟೆಂಟ್ ಅಂತ ನಾ ಅಷ್ಟು ಕೊಟ್ಟು ಸಾಕ್ತೀನಿ ಅನ್ನೋದಕ್ಕೆ ನನಗೂ ಖುಷಿ ಆಗ್ತದೆ, ಅವ್ರಿಗೆ ಖುಷಿ. ಮತ್ತೆ 3-4 ಜನ ಹುಡುಗರು ಸಪ್ಲೈ ಮಾಡೋರು, ಅವರಿಗೆಲ್ಲ ಒಂದು ಖುಷಿ ಆಗ್ತದೆ. ಅವ್ರಿಗೆ ಒಂದ್ ದಿವಸ ಬರಲಿ ಯಾಕೆ ಬದಲಿ ಅಂತ ಕೇಳ್ತಾರೆ. ಹಿಂಗಾಗಿ ಅದೊಂದು ನಂಗೆ ಜಾಬ್ ಸ್ಯಾಟಿಸ್ಫ್ಯಾಕ್ಷನ್ ಅದ ಸರ್. ಇದ್ರಲ್ಲಿ ದುಡ್ಡಲ್ಲೇ ಒಂದು ಕಸ್ಟಮರ್ ಫೀಡ್ಬ್ಯಾಕ್ ಬಹಳ ಚಲೋ ಬರ್ಲಿಕ್ಕೆ, ಹಿಂಗಾಗಿ ಅದನ್ನ ನಂಗೆ ಒಂದು ಇನ್ಸ್ಪೈರಿಂಗ್ ಅದ. ಸೊ ಇದನ್ನ ಇನ್ನ ಎಕ್ಸ್ಪ್ಯಾಂಡ್ ಮಾಡಬಹುದು. ಬಹಳ ಸಂತೋಷ ದೇಶಪಾಂಡೆ ಅವರೇ, ಏನು ತಮ್ಮ ಪ್ರಯೋಗ ಅದ ಇದು ತಮಗೆ ಬಹಳ ಖುಷಿ ಕೊಟ್ಟದ, ಮತ್ತೆ ಗ್ರಾಹಕರು ಕೂಡ ಇದ್ರೊಳಗೆ ಖುಷಿಯನ್ನ ವ್ಯಕ್ತ ಮಾಡ್ತಾ ಇದ್ದಾರಲ್ಲ, ಮತ್ತೆ ಅವರಿಗೆ ಸಂಪೂರ್ಣವಾದಂತಹ ಒಂದು ಆಹಾರ ಕೊಡೋದಕ್ಕೂ ಕೂಡ ತಾವು ಪ್ರಯತ್ನ ಮಾಡಿರಿ. ಇಲ್ಲಿ ತನಕ ಏನು ತಾವು ನಮ್ಮ ಎಲ್ಲ ರೈತರ ಜೊತೆಗೆ ಸಂವಾದ ಮಾಡಿ ತಮ್ಮ ಅನುಭವಗಳನ್ನ ಹಂಚಿಕೊಂಡಿದ್ದೀರಿ, ಅದಕ್ಕೆ ತಮಗೆ ಧನ್ಯವಾದಗಳು. ನಮಸ್ಕಾರ. ನಮಸ್ಕಾರ ಸರ್. ರೀ, ಸ್ಕೂಲ್ ಎಲ್ಲ ಇನ್ನೇನ್ ರೀಓಪನ್ ಆಗ್ತದೆ? ಹಳೆ ಸ್ಕೂಲ್ ಬ್ಯಾಗೇ ಸಾಕಲ್ವಾ? ಯೂನಿಫಾರ್ಮ್ ಮತ್ತೆ ಶೂಸ್ ಹೋದ ವರ್ಷದ ಯೂಸ್ ಮಾಡಿದ್ರೆ ಹೇಗೆ? ಯಾಕ್ರಿ, ಅವ್ನು ನೋಡಿದ್ರೆ ಎಲ್ಲ ಹೊಸದೇ ಬೇಕು ಅಂತಿದ್ದಾನೆ. ಓ, ಹಾಗಾದ್ರೆ ಫೀಸು ಆ ಬುಕ್ಸ್? ನಿಮ್ಮ ಮಕ್ಕಳ ಎಜುಕೇಶನ್ ಅಂತ ಬಂದಾಗ ಈ ತರ ಯಾವುದೇ ಕಾಂಪ್ರಮೈಸ್ ಬೇಡ. ಮಣಪ್ಪುರಂ ಫಿನಾನ್ಸ್ ನೀಡ್ತಿದೆ ಎಜುಕೇಶನ್ ನೀಡ್ಸ್ಗಾಗಿ ಸ್ಪೆಷಲ್ ಗೋಲ್ಡ್ ಲೋನ್. ಕರೆ ಮಾಡಿ 1800-420-2233. ಪೂರ್ವದಲ್ಲಿ ಪರವಸ್ತು ನಿರಲಾಂಬ ಶಾಂಬ. ಈಗ ಕೇಳಿ ಹನುಮಂತಪ್ಪ ಮತ ಸಂಗಡಿಗರಿಂದ ಗೊಂದಲಿ ಪದ. ಪೂರ್ವದಲ್ಲಿ ಪರವಸ್ತು ನಿರಲಾಂಬ ಶಾಂಬ ಉಡಿಶಾಂಡಿ ಡಿಂಬ. ಪಿಂಡದ ಮೂಲ ತಿಳಿಯಲಿಲ್ಲ ಗುರುವಿನ ಚೀಲ. ಪಂಚತತ್ವ ಪಿಂಡದ ಮೂಲ ತಿಳಿಯಲಿಲ್ಲ ಗುರುವಿನ ಚೀಲ. ತಿಳಿದವ ಕೈ ಮಾರಾಣಿಲ್ಲ, ಮುಕ್ತಿಗೆ ಬಂದನಲ್ಲ, ಸಾವುಟ್ಟಿದರದಿಲ್ಲ. ಇದರಂತೆ ತಿಳಿಯೋ ಮೂಖ ಹಿಡಿಮಾನ ದೋಳು ತರಕ. ಗುರುಪಾದ ಹಿಡಿಯೋ ನಡೆಯೋ ಪೂರ್ವದಲ್ಲಿ ಪರವಸ್ತು ನಿರಲ ಶಾಂತಿ. 72 ಮಾಡು ಸಾವಿರ ಆಲಂಗ ಅಂಗ ಕಿಳಿ ಹಿಂಗ ಎಪ್ಪತ್ತೆರಡು ಸಾವಿರ ಆಲಂಗ ಅಂಗ ಕಿಳಿ ಹಿಂಗ ಆರು ಮೂಲ ಸವಸ್ಯರು ಬೆಂದ ಜ್ವಾಲ ಪಂಚರು ಆರು ಮೂಲ ಸವಸ್ಯರು ಬಿಂದು ಜಾಲ ಮುನ್ನೂರ ಅರವತ್ತು ನರಗಳ ಸುತ್ತಮುತ್ತ ಬಿಗದಂಗೆ ಬಂದೋಬಸ್ತ ಅದಕ್ಕೆ ಒಲ್ಲೆ ತೋಗಿಲಿ ಎಂದರ ಒಂದಿನ ಖಾಲಿ ಕಣವಾದು ಕರದಲ್ಲಿ ಕಣವಾದೋ ಮೂಡ ಮನಸ್ಸೇನು ಕೂಡ ಪೂರ್ವದಲ್ಲಿ ಪರವಸ್ತು ನಿರಲಾಂಬ ಶಾಂಬ ದೇಶ ಇಂದ್ರಿಗಳು ದೇಯಕ್ಕೆ ಇದಕ್ಕೆ ಮಾಡಿಕೊಳ್ಳಕ್ಕೆ ದೇಶ ಇಂದ್ರಿಗಳು ದೇಯಕ್ಕೆ ಇದಕ್ಕೆ ಮಾಡಿಕೊಳ್ಳಕ್ಕೆ ಒಂಬತ್ತು ಬಾಗಿಲ ದೋಳು ತುಂಬಿದ ಕೊಳಗ ಹೇಳು ಒಂಬತ್ತು ಬಾಗಿಲ ದೋಳು ತುಂಬಿದ ಕೊಳಗ ಹೇಳು ಹಿಂಬದ ಬದೆ ನಾಲ್ಕು ಒಳಗಾವೆ ಮೂರು ಲೋಕ ಸುರಚಂದ್ರ ಎಡ ಬಲಕ್ಕೆ ಮನುಷ್ಯನು ಜನ್ಮಕ್ಕಿಂತ ಹೆಚ್ಚ ಓದಿಲ್ಲಂತ ಹೇಳ್ತಾರೋ ವೇದಂತ್ರ ಮನುಷ್ಯನು ಜನ್ಮಕ್ಕಿಂತ ಹೆಚ್ಚ ಓದಿಲ್ಲಂತ ಹೇಳ್ತಾರೋ ವೇದಂತ್ರ ಸುಳ್ಳಲ್ಲೋ ಸ್ವನ ಇಳುಮುಕ್ತಿ ಕೂನ ಪೂರ್ವದಲ್ಲಿ ಪರವಸ್ತು ನಿರಲಾಂಬ ಎಣ್ಣಿ ಪ್ರಣತಿ ಇಲ್ಲದೆ ಪರಂ ಜ್ಯೋತಿ ಬತ್ತಿ